ಪ್ರಾಣಿ ಅಂದರೆ ಸಾಕು ಪ್ರಾಣಿಗಳು ಹಾಗೂ ಕುಕ್ಕಟಗಳ ಮಾಹಿತಿಯನ್ನ ಸಂಗ್ರಹಿಸುವರು. ಅಲ್ಲದೆ ಬೀದಿ ದನಗಳು ಮತ್ತು ಬೀದಿ ನಾಯಿಗಳ ಮಾಹಿತಿಯನ್ನು ಸಹ ಸಂಗ್ರಹಿಸಲಾಗುವುದು. ಇದಲ್ಲದೆ ಕುಟುಂಬದ ಮುಖ್ಯಸ್ಥರ ಸಾಮಾಜಿಕ ಸ್ಥಿತಿ, ಉದ್ಯೋಗ, ವಿದ್ಯಾರ್ಹತೆ ಮತ್ತು ಕೃಷಿ ಹಿಡುವಳಿ ಬಗ್ಗೆಯೂ ಸಹ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತದೆ. ಗಣತಿಯಲ್ಲಿ ಸಂಗ್ರಹಿಸಲಾಗುವ ಮಾಹಿತಿಯನ್ನ ಗೌಪ್ಯವಾಗಿಟ್ಟು ವರದಿ ಸಲ್ಲಿಸಲಾಗುವುದು. ಇದರಿಂದ ಜಾನುವಾರುಗಳ ಅಂಕಿ ಅಂಶಗಳ ಆಧಾರದ ಮೇಲೆ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಯೋಜಿಸಿ ಅನುಷ್ಠಾನಗೊಳಿಸಲು ಬಹಳ ಅವಶ್ಯಕವಾಗಿದೆ. ಆದುದರಿಂದ ಗಣತಿದಾರರು ಕುಟುಂಬ, ಉದ್ಯಮ, ಸಂಸ್ಥೆಗಳಿಗೆ ಭೇಟಿ ನೀಡಿದಾಗ ಅವರಿಗೆ ಸಂಪೂರ್ಣ ಹಾಗೂ ಸ್ಪಷ್ಟ ಮಾಹಿತಿಯನ್ನು ನೀಡಿ ಸಹಕರಿಸಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ಳಲಾಗಿದೆ. ಈಗ ಕೇಳಿ ಪಪ್ಪಾಯ ಕೃಷಿ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿಯ ಕೃಷಿಕ ಕೆಎನ್ ವಿಶ್ವನಾಥ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಕೆಎನ್ ವಿಶ್ವನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿ ಅಡಿಕೆ, ಪಪ್ಪಾಯ ಮತ್ತೆ ಕುಷ್ಕಿ ಜಮೀನಿನಲ್ಲಿ ಮೆಕ್ಕೆಜೋಳ, ಕಡಲೆ ಈ ತರ ಬೆಳೆಗಳನ್ನ ಬೆಳೀತಿದ್ದಾರೆ. ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ವಿಶ್ವನಾಥ್ ಅವರ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ವಿಶ್ವನಾಥ್ ಅವರೇ, ಕೃಷಿ ಬೋಧ ಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ನಾನು ಇವಾಗ ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಯಾಕೆ ಈ ಕೃಷಿ ಬದುಕಿ ಬರ್ಬೇಕನ್ನಿಸ್ತು? ಕೃಷಿ ಬದಿಗೆ ಬರ್ಬೇಕಾದ್ರೆ ನಾನು SLC ಎರಡು ಸಬ್ಜೆಕ್ಟ್ ಫೇಲ್ ಆಯ್ತು. ಅದರಿಂದ ಅವತ್ತಿಂದ ಕೃಷಿ ಬದಿಗಿನಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ಅಣ್ಣಾರ ಇದ್ದಾರೆ, ಅವ್ರ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಕೃಷಿ ಬದುಕು ಹೆಂಗಂತ ಸರ್ ಅಂದ್ರೆ, ಇದು ಇನ್ಶೂರೆನ್ಸ್ ಇದ್ದಂಗೆ ಸರ್. ಇದು ನಾವು ಹೆಂಗೆಂಗ್ ಪಾಲಿಸಿ ಕಟ್ಕೊಂಡು ಹೋಗ್ತೀವೋ ಒಂದು ದಿನ ಅದು ಮೆಚುರ್ಡ್ ಆಗ್ತದೆ ಅಂತ ನಮ್ಮ ದೊಡ್ಡ ಯಜಮಾನರು ಹೇಳರು. ನಮ್ಮ ಪಕ್ಕ ಒಬ್ಬ LIC ಏಜೆಂಟ್ ಅವರು ಇದ್ರು, ಅವ್ರು ಹೇಳರು. ಇದು ನಾನು ಯಾಕೆ ಸರ್ ಇವು ವ್ಯವಸಾಯ ಮಾಡಿ, ಅವ್ರಿಗೆ ಆಗ 75 ವರ್ಷ ಆಗಿತ್ತು, ಯಾಕೆ ಸರ್ ವ್ಯವಸಾಯ ಈ ವಯಸ್ಸಿನಾಗ ಯಾಕೆ ವ್ಯವಸಾಯ ಮಾಡಕ್ ಬರ್ತೀರಿ ಸರ್ ಅಂತ. ಇದು ಹಂಗಲ್ಲಪ್ಪ, ಇದು ನೀನು ಕಟ್ಟಿಯಂತ ನೀನು ಹೊಲಕ್ಕೆ ಹೆಂಗೆಂಗೆ ನೀನು ಮೇಂಟೈನ್ ಮಾಡ್ಕೊಂಡು ಒಂದು ದಿನ ಮೆಚುರ್ಡ್ ಆಗ್ತದ ಅದು ಪಾಲಿಸಿ ಇದ್ದಂಗೆ, ಅದು ನೀನು ಅವತ್ತು ಅನುಭವಿಸ್ಬೋದು. ಈಗ ನೀನು ಕಂಡೆಟ್ಗೆ ಹಂಗೆ ವ್ಯವಸಾಯ ದುಡ್ಡು ಬರಲ್ಲ, ಅದು ಮಾಡ್ಕೊಂತ ಹೋಗ್ಬೇಕು ಫಸ್ಟ್ ಒಂದು ಕಡೆಯಿಂದ, ಆಮೇಲೆ ಒಂದು ದಿನ ನಿನಗೆ ಆದಾಯ ಬರ್ತದೆ. ಅದರಿಂದ ವ್ಯವಸಾಯ ನಿನಗೆ ಇವಾಗ ಅಫಿಷಿಯಲ್ಸ್ ಆದರೆ ತಿಂಗಳ ಸಂಬಳ ಬರ್ತದೆ, ಆಮೇಲೆ ಅವ್ರಿಗೆ ಸಂಬಳ ಬರಲ್ಲ. ಇದು ಹೆಂಗಂದ್ರೆ ಸಂಬಳ ಫಸ್ಟ್ಗೆ ಬರಲ್ಲ, ಇದು ಆಮೇಲೆ ಸಂಬಳ ಬರ್ತದೆ ಅಂತ ಹೇಳಿದವರು. ಹೌದು, ನನಗೂ ಯಾರೋ ಪ್ರಗತಿಪರ ರೈತರು ಹೇಳ್ತಿದ್ರು, ಕೃಷಿಕ ಅಂದ್ರೆ ಇವತ್ತೊಂದು 300 ರೂಪಾಯಿ ದುಡ್ದಿದೆ ಅಂದ್ರೆ ಒಂದು 50 ರೂಪಾಯಿ ಒಂದ್ ಸಸಿ ತಗೊಂಡೋಗಿ ನಾಟಿ ಮಾಡ್ಬೇಕು. ಅದು ಇನ್ನೊಂದು 7-8 ವರ್ಷ ಆದ್ಮೇಲೆ ಆದ್ರೆ ನಾವ್ ಹೆಂಗೆ ನೀವ್ ಹೇಳಂಗ್ ಇನ್ಸೂರೆನ್ಸ್ ಕಟ್ಟಿದಂಗ ಹಂಗ ಅದು ನಮ್ಗೆ ಆದಾಯ ಬರ್ತಾ ಹೋಗುತ್ತೆ ಒಂದ್ 5-6 ವರ್ಷ ಆದ ನಂತರ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ವಿಶ್ವನಾಥ್ ಅವ್ರು ನಿಮ್ ಜಮೀನ್ ಎಷ್ಟು ಎಕರೆ ಇದೆ? ನಮ್ದೊಂದು 28 ಎಕರೆ ಇದೆ ಸರ್. 28 ಎಕರೆ ಎಲ್ಲ ನೀರಾವರಿನ ಕುಷ್ಕಿ ಜಮೀನಿದೆ? ಒಂದು 13 ಎಕರೆ ನೀರಾವರಿ ಇದೆ ಸರ್. ಅದರಲ್ಲಿ ಒಂದು 15 ಎಕರೆ ಬೆದ್ಲಿದೆ. ಬೆದ್ದಲ್ಲಿ ಏನೇನು ಬೆಳೆಗಳು ಬೆಳಿತೀರ? ಬೆದ್ದಲ್ಲಿ ಕಡಲೆ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ರಾಗಿ ಬೆಳೆದ್ವಿ, ಸಜ್ಜೆ ಬೆಳೆದ್ವಿ, ಕುಸುಮೆ ಬೆಳೆದ್ವಿ. ಹೆಂಗೆಂಗೆ ನಮ್ದು ಟೈಮಿಂಗ್ ಮಳೆ ಲೇಟ್ ಆದಂಗೆಲ್ಲ ಬೆದ್ಲಿಗೆ ಅನುಗುಣವಾಗಿ ಆ ಬೆಳೆ ಹಾಕ್ಯಂತ ಬರ್ಬೇಕು ಸರ್. ಇವಾಗ ಫಸ್ಟ್ಗೆ ಮೆಕ್ಕೆಜೋಳ ಇರ್ತದೆ, ಆ ತೊಪ್ಪಲು ನಾವೇನಾಗ್ತೀವಿ ಕಡ್ಲಿಗೆ ಹೋಗ್ತೀವಿ, ಅಕಸ್ಮಾತ್ರ ಅದು ತಪ್ಪಿದ್ರೆ ಕುಸುಮೆ ಬೆಳೆಗೆ ಹೋಗ್ತೀವಿ. ಹಂಗ ಹೋಗ್ಬೇಕು. ಮುಂಗಾರ ಪ್ರಾರಂಭದಲ್ಲಿ ಚೆನ್ನಾಗಿ ಮಳೆ ಬಂತಂದ್ರೆ ಮೆಕ್ಕೆಜೋಳಕ್ಕೆ ಹೋಗ್ಬಿಡ್ತೀವಿ, ಯಾಕೆ ಲಾಭದಾಯಕ ಬೆಳೆ. ಈ ವರ್ಷ ಏನ್ ಬೆಳೆ ಇಟ್ಟಿದ್ರೆ ಬೆದ್ಲಲ್ಲಿ? ಇವಾಗ ಒಂದು 5 ಎಕರೆ ಮೆಕ್ಕೆಜೋಳ ಇಟ್ಕೊಂಡಿದ್ವಿ, ಇನ್ನೊಂದು 11 ಎಕರೆ ಕಡ್ಲಿಗೆ ಬಿಟ್ಕೊಂಡಿದ್ವಿ. ಕಡಲೆ ಹೆಂಗಂದ್ರೆ ಅದು ಒಂದ್ ಮಳೆ ಬಂದು ಹೋದ್ರೂ ಕಡಲೆ ಬರೋದ್ರಿಂದ ತಿರ್ಗಾ ಅದಕ್ಕೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಇರ್ತದೆ. ಒಂದ್ಸರಿ ಹೋಗಿ ಬಿತ್ತು ಬಂದ್ರೆ 2 ಸರಿ ಔಷಧಿ ಕೊಟ್ರೆ ಕಡಲೆ ಬರ್ತದೆ ನಮಗೆ, ಅದಕ್ಕೆ ರೋಗ ಬಾಧೆನೂ ಕಮ್ಮಿ ಇರ್ತದೆ. ಬೇಸಿಗೆ ಆಗಿರೋದ್ರಿಂದ ಮೇಂಟೆನೆನ್ಸ್ ಕಮ್ಮಿ ಇರ್ತದೆ. ಹೆಂಗ್ ಬೆಳೆದ್ರು ನಮ್ಮ ಕಡೆ ಎಲ್ಲ ಕಡಲೆ ಇಬ್ಬನಿ ಬೆಳೆಯೋದ್ರಿಂದ 10 ಪಾಕೆಟ್ 11 ಪಾಕೆಟ್ ಕಡಲೆ ಬೆಳಿತೀವಿ. 20 ಪಾಕೆಟಿನವರೆಗೂ ಬೆಳೀತಾರೆ ನಮ್ಮೂರಲ್ಲಿ ಕಡಲೆ. ಮಟ್ಟವದ್ನೆಲ್ಲ ಇದ್ದಲ್ಲಿ ಕಡಲೆ ಒಂದ್ಸರಿ ನೀರ್ ತುಂಬಿಕೊಂಡು ಹೋಗೋ ಜಾಗ ಇದ್ರೆ ಅಲ್ಲಿ 13 ಕ್ವಿಂಟಲ್ ತಗೊಂಡ ಬೆಳೆದಾರೆ ನಮ್ಮ ಕಡೆ. ಈಗ 11 ಎಕರೆ ಹಂಗಾರೆ ಬೆಳೆ ಇಟ್ಟಿಲ್ಲ? ಬೆಳೆ ಇಟ್ಟಿಲ್ಲ, ಖಾಲಿ ಇದೆ. ಈಗ ಮುಂಗಾರಿ ಪ್ರಾರಂಭದಲ್ಲಿ ಮೆಕ್ಕೆಜೋಳ ಹಾಕಿಬಿಟ್ಟು ಅದು ಕಟಾವಾದ ನಂತರ ಹಿಂಗಾರಿಯಲ್ಲಿ ಕಡಲೆ ಬಿತ್ತಲಿಕ್ಕೆ ಅದೇ ಜಮೀನಿಗೆ ಬರಲ್ವಾ? ಬರ್ತದೆ ಸರ್. 2 ಬೆಳೆ ಬೆಳೆಯಕ್ಕಂತ ಹೋದ್ರೆ ಲೇಬರ್ಸು, ತಿರ್ಗಾ ಇನ್ವೆಸ್ಟ್ಮೆಂಟ್, ಒಂದ್ ಬೆಳೆ ದುಡ್ಡು ಉಳಿತದೆ, ಅಲ್ಲಿ ಬದಲು ಸುಮ್ಮನೆ ಒಂದೇ ಬೆಳೆ ಬೆಳ್ಕೊಂಡಿರೋದ್ರಿಂದ ನಮಗೆ ಆದಾಯ ಬರ್ತದೆ. ಅಲ್ಲಿಂದ 2 ಬೆಳೆ ಬೆಳೆಯಕ್ಕೆ ಹೋದ್ರೆ ಏನಾಕತ್ತೆ, ಒಂದು ಕೂಳೆ ಬೆಳೆ ಆದಂಗೆ ಈಲ್ಡು ಅದ್ರಾಗ 5 ಕ್ವಿಂಟಲ್ ಬರ್ತದೆ, ಇದ್ರಾಗ 5 ಕ್ವಿಂಟಲ್ ದುಡ್ಡು ಎರಡು ಸೇರಿಸಿದ್ರೆ ಅಲ್ಲಿಗೆ ಬರ್ತದೆ. ಅದರಿಂದ ಏನು ಮಾಡ್ತೀವಿ, ರೈತರಿಗೆ ಏನಂದ್ರೆ ಸುಮ್ಮನೆ ದುಡ್ಡು ಬರ್ತದೆ ಅಂತ ನಾವು ಏನು ಮಾಡಿ 3-4 ಬೆಳೆ ಬೆಳೆಯಕ್ಕೆ ಹೋದ್ರೆ ಇನ್ವೆಸ್ಟ್ಮೆಂಟ್ನಾಗ ದುಡ್ಡು ಲಾಸ್ ಆಗಿಬಿಡ್ತದೆ ನಮಗೆ. ಎಷ್ಟೇ ಬೆಳೆದ್ರು ಒಂದು ಚಕ್ಕವಾಗಿ ಬೆಳೆ ಬೆಳಿಬೇಕು, ಅದರಿಂದ ಒಂದೇ ಬೆಳೆಗೆ ಹೋಗ್ಬಿಡ್ತೀವಿ ನಾವು. ಚೆನ್ನಾಗಿ ಮಾಗಿ ಮಾಡಿಟ್ಕೊಂಡು ಒಂದೊಂದೇ ಬೆಳೆಗೆ ನಾವು ಆಸಕ್ತಿ ತೋರಿಸಿದಾಗ ಎರಡ್ ಬೆಳೆಯಲ್ಲಿ ಏನ್ ಬರ್ತಕ್ಕಂತ ಆದಾಯನ ನಾವು ಒಂದೇ ಬೆಳೆ ತೆಗಿಬಹುದು. ಮೆಕ್ಕೆಜೋಳದಲ್ಲೆಲ್ಲ ಯಾವ ರೀತಿ ಇಳುವರಿ ಬರ್ತಾ ಇದೆ? ಮೆಕ್ಕೆಜೋಳ ಮೊದ್ಲೆಲ್ಲ 25 ಕ್ವಿಂಟಲ್ ವರೆಗೆ ಬಂತು. ಈಗ ಸೈನಿಕ ಹುಳ ಬಂದರಗಳಿಂದ ಅದಕ್ಕೆ ತಕ್ಕಂತೆ ತತಿ ಸಿಗ್ಬೇಕು ಸರ್ ಮೇನು. ಇವಾಗ ಏನಾಗತ್ತೆ, ನಮಗೆ ಜೂನ್ ಜುಲೈಯಲ್ಲಿ ಸಿಕ್ಕರೆ ಒಂಥರ ಕ್ರಾಪ್ ಬರ್ತದೆ. ಆಗಸ್ಟ್ ತಿಂಗಳ ಸೋಯಿಂಗ್ ಆದರೆ ಉಳಿದ ಬಾಧೆಗೆ 5-6 ಸರಿ ಔಷಧಿ ತಗೊಂತತೆ. ತಿರ್ಗವ ನಮಗೇನಂದ್ರೆ ಒಂದು ಟೈಮ್ ಮಳೆ ಬಡ್ತಾ ಬೀಳ್ತತೆ. ಇದನ್ನ ಹಂಗೆ ಹೇಳೋಕ್ಕಾಗಲ್ಲ ಈಲ್ಡ್ ಕೆಪಾಸಿಟಿ ಬಗ್ಗೆ ಬೆದ್ಲಾಗಿರೋದ್ರಿಂದ. ನೀರಾವರಿ ಆದರೆ ಇದೇ ಟೈಮಿಗೆ ನೀರು ಬಿಡಬೇಕು, ಇದೇ ಟೈಮಿಗೆ ಮೇಂಟೆನೆನ್ಸ್ ಮಾಡ್ಬೋದು ಅಂತ ಹೇಳ್ಬೋದು. ಬೆದ್ಲಂಗಾಗಲ್ಲ. ಒಂದು ಯಾವಾಗ ಒಳ್ಳೆ ಸೂಲಂಗಿ ಬಳಿರ್ತತೆ ಅವಾಗ ಮಳೆ ಹೋಗ್ಬಿಟ್ರೆ ನಮಗೆ 20 ಕ್ವಿಂಟಲ್ ಬರೋಂಥ ಮೆಕ್ಕೆಜೋಳ ಇರ್ತತೆ, 5 ಕ್ವಿಂಟಲ್ ಬರ್ತತೆ ಅವಾಗ. ಅದರಿಂದ ನಮ್ದು ಇದು ಮಾನ್ಸೂನ್ ಜೊತೆಗೆ ಜೂಜಾಟ ಇದ್ದಂಗೆ. ಅದರಿಂದ ಹೆಂಗಕ್ಕಂದ್ರೆ ಬೆದ್ಲದು ಇದೇ ಟೈಮಿಗೆ ಹಿಂಗೆ ಬೆಳೆ ಬೆಳಿತೀವಿ ಅಂತ ನಾವು ಹೇಳಕ್ಕಾಗಲ್ಲ. ಮಳೆ ಚೆನ್ನಾಗಿ ನಡೆಸಿದ್ರೆ ಒಳ್ಳೆ ಇಳುವರಿ ಬರ್ತದೆ. 25 ಕ್ವಿಂಟಲ್ ಬೆಳಿಬಹುದು. ಹೌದು. ಕಳೆದ ಸರಿ ಎಲ್ಲ ಮಳೆ ಬರದಲ್ಲೇ ಸಾಕಷ್ಟು ಲಾಸ್ ಆಯ್ತು. ಲಾಸ್ ಆಗ್ಬಿಡುತ್ತೆ ಸರ್. ಹೌದು. ಈ ತರ ಹವಾಮಾನ ವೈಪರೀತ್ಯ ಆದಾಗ ಬೆಳೆ ವಿಮೆ ಮಾಡಿಸ್ಬೇಕು, ಇನ್ಸೂರೆನ್ಸ್ ಕಟ್ಟಬೇಕಂತ ಹೇಳ್ತಿರ್ತಾರೆ. ನೀವು ಏನಾದ್ರೂ ಈ ಬೆಳೆ ವಿಮೆ ಮಾಡಿಸ್ತೀರಾ? ಫಸಲ್ ಬಿಮಾ ಯೋಜನೆಯಿಂದ ಒಳ್ಳೆ ಅನುಕೂಲ ಇದೆ ಸರ್. ಅದೇನಂದ್ರೆ 7 ವರ್ಷ ಸರಾಸರಿ ತಗೊಂತಾನೆ ಸರ್. 7 ವರ್ಷ ಸರಾಸರಿ ತಗೊಂಡಾಗ ನಮ್ಮ ಊರು ಅವ್ರ ಗೌರ್ಮೆಂಟ್ ಪ್ರಕಾರ 2 ಕ್ವಿಂಟಲ್ ಐತೆ, 5 ಕ್ವಿಂಟಲ್ ಇದೆ. ಅವನು ಅತಿ ಈಲ್ಡ್ ಬಂದು ತಾಣಲ್ಲ, ಅತಿ ಈಲ್ಡ್ ಬಂದು ತಾಂಡ್ರೆ ನಾವು ಅದ್ರ ಬಂದ್ಬಿಡ್ತೀವಿ. ಅತಿ ಅವ್ರದ್ದು 7 ವರ್ಷ ಸರಾಸರಿಯಲ್ಲಿ ಅತಿ ಕಮ್ಮಿ ಈಲ್ಡ್ ಬಂದು ತೆಗಿತಾನೆ. ಅವಾಗ ಏನಾಕತ್ತೆ, ನಮ್ಮ ರೈತರು ಆ ವರ್ಷ 10 ಕ್ವಿಂಟಲ್ ಬೆಳೆದು ಲೆಕ್ಕ ಇಟ್ಕೊಳಲ್ಲ. ಗೌರ್ಮೆಂಟ್ ಲೆಕ್ಕ ಇರೋದು 6-7 ಕ್ವಿಂಟಲ್ ಇದೆ. 6-7 ಕ್ವಿಂಟಲ್ 5 ವರ್ಷ ಸರಾಸರಿಯಲ್ಲಿ 2 ಕ್ವಿಂಟಲ್ ಬಂದಿರೋದು ಅವ್ರ ಇನ್ಶೂರೆನ್ಸ್ ಕಂಪ್ನಿಯಿಂದ ಅದು ಪಾಲಿಸಿ ಇರೋದ್ರಿಂದ ಅದು ತಪ್ಪು ನಿರ್ಧಾರ ಐತೆ. ಆಯಾ ವರ್ಷದ್ದು ಬೆಳೆ ಸಮೀಕ್ಷೆ ಆ ವರ್ಷನೆ ಮಾಡಿ ಅನುಕೂಲ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. ತಿರ್ಗ ಒಂದೇ ರೂಟ್ನೇ ಬರಲ್ಲ ಸರ್ ಅವನು. ಮಳೆ ಈ ಕ್ಷೇತ್ರದಲ್ಲಿ ಇಷ್ಟು ಮಳೆ ಬಿದ್ದಿದ್ರೆ ಅದು ಪಾಸ್ ಅಂತ ಬರೆದಿಡ್ತಾನೆ ಸರ್. ತಿರ್ಗಾ ಸಮೀಕ್ಷೆ ಮಾಡಕ್ ಬಂದಾಗ, ಆ ಗ್ರಾಮ ಪಂಚಾಯತಿಯಲ್ಲಿ ಸಮೀಕ್ಷೆ ಮಾಡಕ್ ಬಂದಾಗ ಯಾವ್ದೋ ಒಂದು ಹೊಲ ಹೊಡೆದೋಗ್ಬಿಡ್ತಾನೆ. ಸೆಕ್ರೆಟ್ರಿ ಅವರೆಲ್ಲ ಕುಂತ್ಕೊಂಡು ಸರಿಯಾದ ಮಾಹಿತಿ ಇರಲ್ಲ. ಅದರಿಂದ ಏನಾಗತ್ತೆ, ಯಾವುದೋ ಒಂದು ಹೊಲದಲ್ಲಿ ಬೆಳೆ ಕಟಾವು ಮಾಡ್ತಾರೆ. ನಮಗೆ ರೈತರಿಗೆ ಯಾರಿಗೂ ಹೋಗಲ್ಲ ಅಲ್ಲಿ. ಅವನೇನು 5x5 ಜಾಗದಾಗ ಯಾವುದೋ ಒಳ್ಳೆ ಜಾಗದಾಗ 8 ಮಾಡ್ತಾನೆ, ಆ ಬೆಳೆ ಇದ್ರೂ ತೆಗೆಯುತ್ತೆ. ನಮಗೆ ಗೊತ್ತಾಗೋದು ಅದು ಜೂನ್ ಜುಲೈ ಅಲ್ಲ, ನಮಗೆ ಗೊತ್ತಾಗೋದು ಜನವರಿ ತಿಂಗಳಲ್ಲಿ ನಮ್ಮೂರಲ್ಲಿ ಏನು ಶಾರ್ಟ್ ಫಾಲ್ ಆಗಿದೆ ಅಂತ ಗೊತ್ತಾಗೋದು ಅವಾಗ. ಅದು ನಾವು ಏನು ಮಾಡೋಕ್ಕಾಗಲ್ಲ. ಅವು ಕೋರ್ಟಿಗೆ ಹೋಗಿ ಬಂದರೂ ನಮಗೇನು ಲಾಭ ಬರಲ್ಲ. ಅದರಿಂದ ಫಸಲ್ ಬಿಮಾ ಯೋಜನೆ ಒಳ್ಳೆಯದು, ಆದರೆ ಈ 7 ವರ್ಷ ಸರಾಸರಿ ಗೌರ್ಮೆಂಟ್ ತೆಗಿಬೇಕಂತ ನಮ್ದು ಅನಿಸಿಕೆ. ಏನಿದೆ, ನಮ್ಮ ರೈತರದ್ದು ಒಂದು 10 ಕ್ವಿಂಟಲ್ ಈಲ್ಡ್ ಐತಲ್ಲ, ಆ ವರ್ಷದ ಈಲ್ಡಿನ ಪ್ರಕಾರ ತಗೊಂಡ್ರೆ ಇನ್ಶೂರೆನ್ಸ್ ಒಳ್ಳೆ ಈಲ್ಡ್ ಬರ್ತದೆ. ನೋಡ್ರಿ, ಈ ವರ್ಷ ಮೆಕ್ಕೆಜೋಳ 18,500 ರೂಪಾಯಿ ಒಂದು ಎಕರೆ ತಗೊಂಡಿದ್ವಿ. ಒಂದು ವರ್ಷ ಮೆಕ್ಕೆಜೋಳ ಬಂದ್ರೂ ನಮ್ದು ಬಂದಿರಲ್ಲ ಇನ್ಶೂರೆನ್ಸ್, ಆ ಥರ ಆಗಿರುತ್ತೆ. ಹಿಂಗಾರಲ್ಲೆಲ್ಲ ಕಡಲೆ ಬೆಳಿತೀವಿ ಅಂತಂದ್ರೆ ಅದೆಲ್ಲ ಯಾವ ರೀತಿ ಇಳುವರಿ ಬರುತ್ತೆ? ಕಡಲೆ ಅಂದ್ರೆ ಸರ್, ಅದು 5ನೇ ತಾರೀಕಿನಿಂದ 2ನೇ ವಾರ ಅಕ್ಟೋಬರ್ ಕಡಲೆ ಕರಕ್ನೇ ತತಿ ಅಂದ್ರೆ 30 ಕೆಜಿಯಿಂದ 40 ಕೆಜಿ ಬಿತ್ತಿದ್ವಿ. 40 ಕೆಜಿ ಬಿತ್ತಿದ್ರೆ ಅದು 2-3 ಸರಿ ಔಷಧಿ, ಒಂದ್ಸರಿ ಕೇಳಿಸೋದಷ್ಟೇ. ಎಲ್ಲ ಸೇರಿ ಎಕರೆಗೆ 6-7 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಒಂದು ಪಾಕೆಟ್ 4,000 ರೂಪಾಯಿ ಹೋಗುತ್ತೆ, 45,000 ರೂಪಾಯಿ ಆದಾಯ ಬರ್ತದೆ. ನಮ್ದು ಇರೋದು 10,000 ರೂಪಾಯಿ, 30,000 ರೂಪಾಯಿ ಒಳ್ಳೆ ಆದಾಯ ಐತೆ. ಹಿಂದ್ ವರ್ಷ ನಮ್ಮ ಊರಿಗೆ ಬಂದಿರೋದೇ ಒಂದೇ ಮಳೆ, ಆದರೂ 11 ಪಾಕೆಟ್ ಕಡಲೆ ಬೆಳೆದ್ವಿ. ಹಿಂಗಾರೆ ಬೆಳೆ ಖರ್ಚು ಕಡಿಮೆ, ಲಾಭದಾಯಕ ಇರುತ್ತೆ. ಮತ್ತೆ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ? ನೀರಾವರಿಯಲ್ಲಿ ಒಂದು 5,000 ಗಿಡ, ಅಲ್ಲೇ ಒಂದು 4 ವರ್ಷದ ಗಿಡ ಆಗಿದೆ ಅಡಿಕೆ. ಈಗ ಒಂದು 3,000 ಗಿಡ ಹಾಕಿದೀವಿ, ಅದರಲ್ಲಿ 1ನೇ ವರ್ಷದಲ್ಲಿ ಪಪ್ಪಾಯಿ ಹಾಕಿದ್ದೀನಿ. ಪಪ್ಪಾಯಿಯಲ್ಲಿ ನಾನು 15 ಅಂತ ಎಲ್ಲರೂ ರೆಡ್ ಲೇಡಿ ಅದು ಹಾಕಿದ್ದಾರೆ. ಇವಾಗ ಹೊಸ ವೆರೈಟಿ ಬಂದಿರೋದ್ರಿಂದ ನಾವು 15 ಅಂತ ವೆರೈಟಿ ಹಾಕಿದ್ವಿ. ಅದೇನಪ್ಪ ಅಂದರೆ 3 ವರ್ಷ ತಗೊಂಡಿರ್ತತೆ, ವೈರಸ್ ಬರಲ್ಲ ಅಂತ ಹೇಳಿದ್ರು. ಈಗ ಅದಕ್ಕೂ ವೈರಸ್ ಬರ್ತಾ ಇದೆ. ಅಂದರೆ ಇದು ರೆಡ್ ಲೇಡಿ ಓವರ್ ಈಲ್ಡ್ ಬರ್ತದೆ, 15 ಏನಂದ್ರೆ ಒಂದು ಮೀಡಿಯಂ ಈಲ್ಡು. ಅದೇನಂದ್ರೆ ಸುಮ್ಮನೆ ವರ್ಷ ಕಿತ್ಕೊಂಡಂಗೆಲ್ಲ ಬರ್ತಾನೆ ಇರ್ತದೆ. ಮಾರ್ಕೆಟಿಂಗ್ ಹೇಳೋಕ್ಕಲ್ಲ. 5 ರೂಪಾಯಿ ಕೆಜಿಯಿಂದ ಹಿಡಿದು 30 ರೂಪಾಯಿ ಹಿಂದೆ ವರ್ಷ ಮಾಡಿದ್ರು, ಈ ವರ್ಷ ನಾವೇ 17.5 ರೂಪಾಯಿ ತನಕ ಕಟಿಂಗ್ ಆಗಿದೆ ಸರ್. ಈಗ 5,000 ಅಡಿಕೆ ಸಸಿ ಇದ್ರೂ ಮತ್ತೆ 3,000 ನಾಟಿ ಮಾಡಿದೆ ಅಂತಂದ್ರೆ ಯಾಕೆ ಅಡಿಕೆ ಜಾಸ್ತಿ ಬೆಳಿಬೇಕನ್ನಿಸ್ತು ಸರ್? ಈರುಳ್ಳಿ ಇವಾಗ ಹೆಂಗಂದ್ರೆ ಕಂಟಿನ್ಯೂ 3-4 ಮಳೆ ಬಂತಂದ್ರೆ ಈರುಳ್ಳಿ ಕೊಳೆ ರೋಗ, ಅದರ ಈರುಳ್ಳಿನೇ ಕೀಳಕ್ಕಾಗಲ್ಲ. ನೀವು ಇವಾಗ ಎಲ್ಲ ಖರ್ಚು ಮಾಡಿರ್ತೀವಿ, ಕೊನೆ ಎಂಡಿಂಗ್ ಸ್ಟೇಜ್ನ ಒಡ್ತಾ ಬೀಳ್ತದೆ ಈರುಳ್ಳಿ. ಇದು ಅಡಿಕೆ ಅಂದ್ರೆ ನೀನು ಯಾವ ಮಳೆ ಬಂದರೂ ಏನಾಗಂಗಿಲ್ಲ. ನಮ್ಮೂರಲ್ಲಿ ನೀರಿನ ವ್ಯವಸ್ಥೆ ಇರೋದ್ರಿಂದ ಅಡಿಕೆಗೆ ಹೋಗ್ಬೋದು. ಅಡಿಕೆಗೆ ನೀರಿಲ್ಲ ಅಂದ್ರೆ ಅದನ್ನ ಹಾಕ್ಬಾರ್ದು, ಸುಮ್ಮನೆ ಅರ್ಧ ದಾರಿಯಲ್ಲಿ ಕೆಟ್ಟೋಗ್ಬಿಡ್ತದೆ. ಅದರಿಂದ ನಾವೇನ್ ಮಾಡ್ತೀವಿ, ನೀರಿದ್ರೆ ಮಾತ್ರ ಅಡಿಕೆ ಬೆಳಿಬೇಕು, ಇಲ್ಲಾಂದ್ರೆ ಈ ಚಳ್ಳಕೆರೆ ಭಾಗದಲ್ಲಿ ಅವ್ರ ಭಾಗದಲ್ಲಿ ಬೆಳೆದ್ರೆ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಅಡಿಕೆ ಬರಲ್ಲ. ಆಲ್ಮೋಸ್ಟ್ ಆಲ್ ಕಮ್ಮಿ ಅಂತಾರೆ, ಈಲ್ಡ್ ಕೆಪಾಸಿಟಿ ಕಮ್ಮಿ ಅಂತಾರೆ. ನಮ್ದಾದ್ರೆ ಮಲೆನಾಡಿಗಿಂತ ನಮ್ದೇ, ನಮ್ಮ ಮಲೆನಾಡಿನ ಕೆಪಾಸಿಟಿ ಈಲ್ಡ್ ತೆಗಿಯಕ್ ಆಗ್ತಿಲ್ಲ. ಆದ್ರೂ ಇವಾಗ ಅರಶಿನಗುಂಡಿ ಅದೆಲ್ಲ ಈಲ್ಡ್ ನಂಬರ್ ಒನ್ ಇದೆ ಅಂತ ಸರ್, ಬಯಲು ಪ್ರದೇಶದಲ್ಲಿ ಈಲ್ಡ್ ಕೆಪಾಸಿಟಿ ತೆಗಿತಿದ್ದಾರೆ. ನಮ್ಮ ಅರಶಿನಗುಂಡಿ ಅಂತ ಇದೆಯಲ್ಲ ಸರ್, ಅಲ್ಲಿ ಹೈಯೆಸ್ಟ್ ಈಲ್ಡ್ ಬಂದಿದೆ ಅಡಿಕೆಯಲ್ಲಿ. ಅಡಿಕೆಗೆಲ್ಲ ಅಂತರ ಎಷ್ಟು ಕೊಟ್ಟಿದ್ರೆ ಗಿಡದ ಸರ್? ನಾವು 8-8 ಮಾಡಿದ್ವಿ ಸರ್. 8-8 ಮಾಡಿ ಯಾಕೆ 8-8 ಮಾಡ್ಬೇಕು ಅನ್ನಿಸ್ತು? 8-8 ಅಂದ್ರೆ ಸರ್, ಇವಾಗ ಮೊದ್ಲೆಲ್ಲ ಅದೇ ಪದ್ಧತಿಯಲ್ಲಿ ಇದ್ದಾರೆ ಸರ್, ಇವಾಗ ಕಮ್ಮಿ ಮಾಡಿದ್ರು ನಡೀತದೆ. ಇವಾಗೆಲ್ಲ ಟ್ಯಾಕ್ಟ್ರಿ ಬಂದಿರೋದ್ರಿಂದ ಇವಾಗ ಸಣ್ಣದ್ ಮಾಡೋದ್ರಿಂದ ಒಂದು ಅನುಕೂಲ ಇದೆ. ಬಿಸಿಲು ಟೆಂಪರೇಚರ್ ಕಮ್ಮಿ ಮಾಡ್ಬೋದು, ಗಿಡಗಳು ಒಡತ ಕಮ್ಮಿ ಮಾಡ್ಬೋದು, ಅದರಿಂದ ಇವಾಗೆಲ್ಲ ಅನುಕೂಲ ಇದೆ. ಇವಾಗ ಮೊದ್ಲಂದ್ರೆ ದೊಡ್ಡ ಟ್ಯಾಕ್ಟ್ರಿ ಇರೋದ್ರಿಂದ ಕಲ್ಟಿವೇಶನ್ ಮಾಡಕ್ ಆಗ್ತಿದ್ದಿಲ್ಲ, ಇವಾಗ ಕಲ್ಟಿವೇಶನ್ ಇಲ್ದಲ್ಲೂ ಮಾಡ್ಬೋದ್ರಿಂದ 7-7 ಮಾಡ್ಕೋಬಹುದು, 6-5 ಮಾಡ್ಕೋಬಹುದು. ಮೊದ್ಲು ಇವಾಗ ಏನಂದ್ರೆ ಇವಾಗ ಯಾರ ಮಾಡಿದ್ವಿ ಅಂತ 8-8 ಅದೇ ಪದ್ಧತಿಯಲ್ಲಿ ಹೋಗ್ತಾ ಇದಾರೆ. ಬೇರೆ ನಮ್ಮ ಫ್ರೆಂಡ್ ಮಾಡಿದಾರೆ 6-6 ಜಿಗ್ಜಾಗ್ ಪದ್ಧತಿಯಲ್ಲಿ ಮಾಡಿದ್ದಾರೆ, ಅದು ಚೆನ್ನಾಗಿ ಚೆನ್ನಾಗಿ ಬರ್ತಿದೆ, ಗಿಡನೂ ಚೆನ್ನಾಗಿದೆ, ಈಲ್ಡು ತೆಗಿತಾ ಇದ್ದಾನೆ. ಅಂದ್ರೆ ಓವರ್ ಫರ್ಟಿಲೈಸರ್ ಮಾಡ್ಬೇಕು. ನಾವು ಜನ ಜಾಸ್ತಿ ಇದ್ದಂಗೆ ಅರ್ಧ ಸೇರು ಅಕ್ಕಿ ಕಿರಿ ಅನ್ನ ಆಗಲ್ಲ, ಒಂದ್ ಕೆಜಿ ಅನ್ನ ಇಡ್ಬೇಕು. ಅವಾಗ ನಾವು ಜಾಸ್ತಿ ಪಾಪ್ಯುಲೇಷನ್ ಕುಂದ್ರಿಸಿದಾಗ ಜಾಸ್ತಿ ಫರ್ಟಿಲೈಟ್ ಮಾಡ್ಬೇಕು, ನಿರ್ವಹಣೆ ಜಾಸ್ತಿ ಜಾಸ್ತಿ ಮಾಡ್ಬೇಕು. ಏ ನಾವು ಹಾಕಿದ್ವಿ ಬಿಡು ಬೆಳೀತತ್ತಂತೆ, ಇವಾಗ ಮೊದ್ಲಿತ್ತು ಅಡಿಕೆ ಹಾಕಿದ್ರು ಬೆಳೀತತ್ತಂತ, ಇವಾಗ ಅದಕ್ಕೂ 100 ರೋಗ ಬಂದಿದೆ. ಮತ್ತೆ ಈಗ 5,000 ಸಸ್ಯ ಕಾಲ ಎಷ್ಟು ವರ್ಷ ಆಯ್ತು? 4 ವರ್ಷ ಆಗಿ. 4 ವರ್ಷ ಆಯ್ತು. ಇನ್ನು 1-2 ವರ್ಷಕ್ಕೆ ಫಸಲು ಬರುತ್ತೆ. ಬಂದಿದೆ ಸರ್, ಒಂದ್ ಕ್ವಿಂಟಲ್ ಸಿಗ್ಬೋದು ಸರ್. ಪ್ರಾರಂಭ ಆಗಿದೆ. ಪ್ರಾರಂಭ ಆಗಿದೆ. ಕೆಲವರೆಲ್ಲ 5-6 ವರ್ಷ ಬೇಕು ಅಂತಾರೆ, ನೀವು ಯಾವ ರೀತಿ ನಿರ್ವಹಣೆ ಮಾಡಿದ್ರೆ 4 ವರ್ಷಕ್ಕೆ ಆಯ್ತು ಫಸಲು ಬರ್ತದೆ ಸರ್? ಅದು ತಳಿ ಮೇಲೆ ಒಬ್ಬೊಬ್ರು ಏನ್ ಮಾಡ್ತಾರೆ ಸರ್, ಇವಾಗ ನಮಗೆ ಮೊದ್ಲು ಅಂದ್ರೆ 1,000 ಗಿಡ ಹಾಕನಂತೆ. ಈಗ ಒಳ್ಳೆ ರೈತ ಅಂದ್ರೆ 2,000 ಗಿಡಕ್ಕೆ ಒಳ್ಳೆ ರೈತ ಅನ್ನೋರಂತೆ. ಇವಾಗ ನಾವೇನ್ ಮಾಡ್ತೀವಿ, ಒಂದು ಎಲ್ಲ ರೈತರು ಹೋಗೋದು 20,000 ಗೋಟ್ ಕೊಡೋದಂದ್ರೆ ಅವ್ರ ಗೋಟ್ ಹೇಳ್ಯಾರ. ಇವಾಗ ಏನಾಗೈತಂದ್ರೆ ಸಿಕ್ಕದೇ ಹೇಳ ಕೊಡ್ತಾ ಇದಾರೆ. ಇವಾಗ ನಮಗ್ ಅನುಭವ ಇಲ್ಲ, ಅದರಿಂದ ಏನಾಗ್ತೈತೆ ಅಂದ್ರೆ ಅದ್ ತಳಿ ಬಗ್ಗೆ ಮಾಹಿತಿ ನಾವು 4-6 ಜನ ತಿಳ್ಕೊಂಡ್ ತರದೇ ಗೋಟ್ ಅನುಭವ ತಿಳ್ಕೊಂಡ್ ತರ್ಬೇಕಂತ ನಮ್ಮ ಅನಿಸಿಕೆ. ಯಾಕಂದ್ರೆ ಅಂತಂದ್ರೆ 8 ವರ್ಷ ಆದ್ರೂ ಕರೆಕ್ಟ್ ಬರಲ್ಲ. ಅಡಿಕೆ ಒಳಗಡೆ ಪ್ರಾರಂಭದಲ್ಲಿ ಅಂತರ ಬೆಳೆಗಳು ಬೆಳಿಬೇಕು ಅಂತಾರೆ, ನೀವ್ ಏನೇನು ಅಂತರ ಬೆಳೆ ಬೆಳೀತಾ ಇದ್ರ? ಒಂದ್ಸರಿ ಈರುಳ್ಳಿ ಬೆಳೆದ್ವಿ ಸರ್, ಈರುಳ್ಳಿ 8 ಎಕರೆ ಬೆಳೆದ್ವಿ. ಇಂತ ಈ ತರ ಮಳೆ ಹಿಡ್ಕೊಂಡು ಒಂದ್ ಉಳ್ಳಾಗಡ್ಡೆನ ಕೀಳಲ್ಲ, 5 ಲಕ್ಷ ಲಾಸ್ ಆಗೋಯ್ ಸರ್. ನೆಕ್ಸ್ಟ್ ಅವ್ರೆ ಹಾಕಿದ್ವಿ, ಅಲ್ಲಿಂದ ಒಂದ್ ಸ್ವಲ್ಪ ಅಡಿಕೆಯಲ್ಲಿ ನಮಗೆ ದುಂಡಾಣ ರೋಗ ಬಂತು. ಅವಾಗ ಏನ್ ಮಾಡಿದ್ವಿ, ನಮಗೆ 5,000 ಗಿಡದಾಗ 1,500 ಗಿಡ ರೋಗದಿಂದ ಇದಾಗ್ಬಿಡ್ತು. ಬೆಂಗಳೂರಿಂದ ಯೂನಿವರ್ಸಿಟಿಯಿಂದ ಎಲ್ಲ ಕರೆಸಿ ಅದಕ್ಕೆ 1.5 ಲಕ್ಷ ರೂಪಾಯಿ ಔಷಧಿ ಸ್ಪ್ರೇ ಮಾಡಿದ್ವಿ, ಆದ್ರೂ ಕಂಟ್ರೋಲ್ ಬರಲಿಲ್ಲ. 1,500-2,000 ಗಿಡ ಕಿತ್ತಾಕಿನಿ ಈಗ, ಯೂನಿಫಾರ್ಮ್ ಇಲ್ಲ ನಮ್ಮ ತೋಟ. ಆಮೇಲೆ ಏನ್ ಮಾಡಿದೆ, ಈ ರೋಗ ಕಂಟ್ರೋಲ್ಗೋಸ್ಕರ ಬಾಳೆ ಹಾಕಿದೆ. ಬಾಳೆ ಹಾಕಿದಾಗಲಿಂದ ರೋಗ ಕಂಟ್ರೋಲ್ ಇದೆ. ಏನ್ ಕಾರಣದಿಂದ ರೋಗ ಬಂತು ಅನ್ಸುತ್ತೆ ಸರ್? ಇವಾಗ ಅದು ಜಾಸ್ತಿ, ಇವಾಗ ನಾವು ಒಂದೇ ಬೆಳೆ ಮೇಲೆ ಡಿಪೆಂಡ್ ಆದಾಗ 100 ರೋಗಗಳು ಬರೋದು ಕಾಮನ್ ಆಗಿಬಿಟ್ಟಿದೆ ಸರ್. ಈ ಅಡಿಕೆನೆಲ್ಲ ಯಾವ ರೀತಿ ನೀರಿನ ನಿರ್ವಹಣೆ ಆಗಿರ್ಬೋದು, ಗೊಬ್ಬರದ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತೀರಾ? ಇವಾಗ ಇನ್ನ ನಾವು ಗೊಬ್ಬರ ಹಾಕಿರೋದು ಇನ್ನ ಫಸ್ಟ್ ಹಾಕಿದ್ವಿ ಸರ್, ದನದ ಗೊಬ್ಬರ ಬಿಟ್ರೆ ಏನು ಹಾಕಿಲ್ಲ. ಬಾಳೆ ತೆಗೆದಿದ್ವಿ, ಬಾಳೆ ಏನು ಅದು ಉಪಯೋಗ ಆಗ್ಲಿಲ್ಲ, ಜಾಸ್ತಿ ಮಳೆ ಹಿಡ್ಕೊಂಡು ಅದನ್ನು ಅನುಕೂಲ ಆಗ್ಲಿಲ್ಲ. ಮತ್ತೆ ಈಗ ಮಾಡಿರೋ ತೋಟದಲ್ಲಿ ಪಪ್ಪಾಯ ಹಾಕಿದ್ವಿ. ಪಪ್ಪಾಯ ಹಾಕಿದ್ವಿ. ಯಾಕೆ ಪಪ್ಪಾಯ ಬೆಳಬೇಕಂತ ಆಸಕ್ತಿ ಸರ್? ಬಾಳೆ ಅಂದ್ರೆ ಒಂದ್ ಕ್ರಾಪ್, ಒಂದ್ ಗಿಡದಲ್ಲಿ ಒಂದ್ ಗೊನೆ ಬಿಡಬಹುದು. ಪಪ್ಪಾಯ ಅಂದ್ರೆ ಇದು, ನಾನು ಒಂದು 10 ಪ್ಲಾಟ್ ವಿಸಿಟ್ ಮಾಡಿದ್ದೆ ಸರ್, 15 ಅಂತ ಹೊಸ ವೆರೈಟಿ ಬಂದಿದೆ ಇದ್ರ ಬಗ್ಗೆ ಅಂತೇಳಿ. ಸುಮ್ನೆ ತಂದು ಹಾಕ್ಬಿಟ್ರೆ ಏನಾಗತ್ತೆ, ನಾವು ಹತ್ಲಾಗಿಲ್ಲ ಇತ್ಲಾಗಿಲ್ಲ ಹಂಗೆ ಆಗೋಗ್ಬಿಡ್ತದೆ. ಅದಕ್ಕೆ ಒಂದು 10 ಪ್ಲಾಟ್ ಹೋದೆ. ಅರಶಿನಗುಂಡಿಯಲ್ಲಿ ಒಬ್ಬ ಸಿದ್ದಣ್ಣ ಅಂತ ಹಾಕಿದ್ದ, ಅವ್ರು 2 ವರ್ಷ ಅವರು ಭಾಳ ಕೈ ಸುಟ್ಕೊಂಡು ವೆರೈಟಿ ವೆರೈಟಿಗಳು ಚೇಂಜ್ ಮಾಡಿದ್ದಾರೆ. ಇದು ಪಪ್ಪಾಯಿ ಅಂದ್ರೆ ಅಲ್ಲಿ ಇದು ಹೊರಗಡೆ ರಾಜ್ಯಗಳಿಗೆ ಹೋಗೋದು, ಕೀಪಿಂಗ್ ಕ್ವಾಲಿಟಿ ಇಲ್ಲ ಅಂದ್ರೆ ಅವ್ನು ಕಟ್ ಮಾಡಲ್ಲ ಮಾಲು. ಅದರಿಂದ ಫಸ್ಟ್ ಹೋಗಿ ಅವ್ರ ಹತ್ರ ಎಲ್ಲ ಒಂದು ತಿಳ್ಕೊ ಬಂದೆ, ತಿರ್ಗಾ ಒಂದು 4-5 ಜನ ಹೋಗಿ ತಿಳ್ಕೊ ಬಂದೆ. ಅವಾಗ ಏನಾಗ್ಬಿಡ್ತು, KCT 30 ರೂಪಾಯಿ ಕೆಜಿ ಕಟಿಂಗ್ ಆಗ್ಬಿಡ್ತು ಪಪ್ಪಾಯಿ. 30 ರೂಪಾಯಿ ಅಂದ್ರೆ ಎಲ್ಲ ರೈತರು ಅದ್ರ ಮೇಲೆ ಕಣ್ಣು ಬಿದ್ದ್ಬಿಡ್ತು. ಸಸಿ ಕೇಳಕ್ ಹೋಗ್ತೀನಿ, ಅವನು ಮಹಾರಾಷ್ಟ್ರದ ಅಂತ ಸಸಿ ಗಂಡು ಬರ್ತತೆ, ಅದ್ರಾಗೆ ರೆಡ್ ಲೇಡಿಯಲ್ಲಿ ಗಂಡು ಬರಲ್ಲ, ಇದರಲ್ಲಿ ಗಂಡು ಬೀಜ ಇರ್ತತೆ. ಯಾಕಂದ್ರೆ ಪರಾಗಸ್ಪರ್ಶ ಆಗಕ್ಕಂತ. ಅದು 13 ರೂಪಾಯಿ ಒಂದ್ ಸಸಿ ತಂದು ಹಾಕಿದ್ವಿ. ಇವಾಗ 8 ತಿಂಗಳಿಗೆ ಕ್ರಾಪ್ ಕಟಿಂಗ್ ಆಯ್ತು, 40 ಟನ್ ಬಂತು, 5 ರೂಪಾಯಿ ಕೆಜಿ. ಆಮೇಲೆ ಇವಾಗ 17 ರೂಪಾಯಿ ತನಕ ಕಟಿಂಗ್ ಆಗ್ತಾ ಇದೆ. ಅಂದ್ರೆ ನಿರ್ವಹಣೆ ಬಹಳ ಇರ್ತದೆ. ಪಪ್ಪಾಯಿ ಹಾಕಿದ್ಮೇಲೆ ನಾವು ಸಸಿ ಹಾಕಿ ಸುಮ್ನೆ ಮನೇಲಿ ಕುಂತ್ಕೊಂಡ್ರೆ ಬರಲ್ಲ. ಅದಕ್ಕೆ ಯಾವ ಟೈಮ್ನಲ್ಲಿ ಯಾವ ಔಷಧಿ, ಸುಮ್ನೆ ಗಿಡ ಕ್ರಾಪ್ ಸೆಟ್ಟಿಂಗ್ಗೆ ಒಂಥರ ಔಷಧಿ ಹೊಡಿಬೇಕು. ನಾವೇ ಸುಮ್ನೆ ಯಾರನ್ನ ಕೇಳ್ಕೊಬಂದು, ಅಂಗಡಿಯವ್ರನ್ನ ಕೇಳ್ಕೊಬಂದು ಹೊಡೆದ್ರೆ ಆಗಲ್ಲ. ಅದು ಅದಕ್ಕೆ ಆದ ಒಬ್ಬ ಇವರಿರ್ತಾರೆ, ಅದನ್ನ ಅವ್ರ ಹತ್ರ ತಂದು ಹೊಡೆದ್ರೆ ನಮಗೆ ಅದಕ್ಕೆ 1,000 ರೂಪಾಯಿ ಒಂದು ತಿಂಗಳಾಗಿ ಕೊಟ್ಟು ಡಾಕ್ಟರ್ ಇಟ್ಟಿದ್ವಿ ನಾವು. ಒಬ್ಬ ಪಪ್ಪಾಯಿ ನೋಡೋಣ ಒಬ್ಬ ಡಾಕ್ಟ್ರಿ ಅಂತ ಹೇಳಿದ್ವಿ. ಪ್ರತಿ ತಿಂಗಳು ನಿಮ್ ತೋಟಕ್ಕೆ ಬರ್ಬೇಕು ಅವ್ರು ನೋಡೋರು. ಅವರು ನಮ್ಮ ಪಕ್ಕದಲ್ಲಿ ತೋಟ ಇಬ್ರು ಮೂವರು ಹಾಕಿದ್ದಾರೆ, ಆ ಥರ ಸಿಟ್ಟಿಂಗ್ ಆಗಿಲ್ಲ ಕ್ರಾಪ್. ಅವ್ರೇನ್ ಮಾಡ್ತಾರೆ, ಬರೇ ಟಾನಿಕ್ ಅಂದ್ರೆ ಅಂಗಡಿಯವ್ರು ಹೋಗ್ತಾರೆ ಒಂದು ಟಾನಿಕ್ ಇಕ್ತಾರೆ, ಸುಮ್ಮನೆ ಹಾಕ್ತಾರೆ, ಗ್ರೌತ್ ಕಮ್ಮಿ ಆಗ್ಬೇಕು. ಅದು ಸುಮ್ಮನೆ ಬೆಳಕಂತ ಹೋದ್ರೆ ಅದು ಕಾಯಿ ಬಿಡಲ್ಲ, ಕ್ರಾಪ್ ಇದಾಗಬೇಕು, ಸೆಟ್ಟಿಂಗ್ ಆಗ್ಬೇಕಂದ್ರೆ. ಅದಕ್ಕೆ ತಕ್ಕಂತೆ ಇವಾಗ ಫಸ್ಟ್ನೇ ತಿಂಗಳು 200 ಗ್ರಾಮ್ ಗೊಬ್ಬರ ಕೊಡ್ಬೇಕು. ಯಾಕಂದ್ರೆ ಇದು ಜಾಸ್ತಿ ಹಿಡಿಯೋದ್ರಿಂದ ನೀನು 100-200 ಗ್ರಾಮ್ ಹಾಕಿದ್ರೆ ಫಲವತ್ತತೆ ಬರಲ್ಲ, ದೊಡ್ಡ ಕಾಯಿ ಆಗಲ್ಲ. ಇವಾಗ ಫಸ್ಟ್ನೇ ತಿಂಗಳು 100 ಗ್ರಾಮ್, ಎರಡನೇ ತಿಂಗಳು 200 ಗ್ರಾಮ್, ಆಮೇಲೆ ಮೂರನೇ ತಿಂಗಳು 300-400 ಗ್ರಾಮ್ ತಕನ ಕೊಡ್ಬೇಕು. ಆದ್ರೂ ಕೊಟ್ವಿ ನಮ್ದು ಏನಾಗ್ಬಿಡ್ತೀವಿ, ವರ್ಷ ಟೆಂಪರೇಚರ್ 45-46 ಹೋಗೋದ್ರಿಂದ ಕ್ರಾಪ್ ಸೆಟ್ಟಿಂಗ್ ಸರಿಯಾಗಿ ಆಗ್ಲಿಲ್ಲ. ಒಂದ್ ಗಿಡಕ್ಕೆ 60 ಕೆಜಿ ಮಿನಿಮಮ್, 70 ಕೆಜಿ, 150 ಕೆಜಿ ತಗೊಂಡು ಹಿಡಿಬೇಕು. ಇದು ನಮ್ದು ಹಿಡಿದಿದ್ದೆ 30-40 ಕೆಜಿ. ಏನ್ ಕಾರಣ ಅಂತೀರ? 45 ಟೆಂಪರೇಚರ್ ಆಗ್ಬಿಡ್ತಲ್ಲ, ಬಿಸಿಲು ಜಾಸ್ತಿ ಆಗ್ಬಿಡ್ತು. ಅದರಿಂದ ಏನ್ ಮಾಡ್ತೀವಿ, ಅದಕ್ಕೆ ಏನಿದ್ರು ಒಂದ್ 35 ಇದ್ರೆ ಕ್ರಾಪ್ ಸೆಟ್ಟಿಂಗ್ ಆಗತ್ತೆ. 45 ಹೋದ್ರೆ ಏನಾಗತ್ತೆ, ಗಿಡನೇ ಉಳ್ಕೊಳ್ಳೋದೇ ಬಂಡಾಟಿರ್ತತೆ. ಅದರಿಂದ ಇದು ತೊಂದರೆ ಆಯ್ತು ಸರ್. ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಲಾಭದಾಯಕ ಅಂತಾರ? ಜಾಸ್ತಿ ಜನ ರಂಜಾನಿಗೆ ಹಿಡಿತಾರೆ ಸರ್. ರಂಜಾನ್ ಮಾರ್ಕೆಟ್ ಅಂದ್ರೆ ರಂಜಾನ್ ಒಂದ್ 2 ತಿಂಗಳು ಮಾರ್ಕೆಟ್ ಇರ್ತತೆ, ಆಮೇಲೆ ಬಿದ್ದೋಗ್ಬಿಡ್ತತೆ. ಯಾಕಂದ್ರೆ ಮಾನ್ಸೂನ್ ಸೀಸನ್ ಅವಿ ಬಂದ್ಬಿಡ, ತಿರ್ಗಾ ಡಿಸೆಂಬರ್ ತಿಂಗಳಲ್ಲಿ ಅಲ್ಲಿ ಶೀತ ಅಂತ ಜಾಸ್ತಿ ತಿನ್ನಲ್ಲ. ಅದರಿಂದ ನಾನೇನ್ ಮಾಡಿದೆ, ಮಾನ್ಸೂನ್ ಸೀಸನ್ ಬಿಟ್ಟಿಡಬೇಕಂತ ಮಾರ್ಕೆಟ್ ನವಂಬರ್ ತಿಂಗಳಲ್ಲಿ ಸೋಯಿಂಗ್ ಮಾಡಿದೆ. ನಂದು 8 ತಿಂಗಳಿಗೆ ಕಟಿಂಗ್ ಬರಬೇಕಾಗಿತ್ತು, ಆದ್ರೆ 7 ತಿಂಗಳಿಗೆ ಕಟಿಂಗ್ ಬಂದ್ಬಿಡ್ತು. ಜಾಸ್ತಿ ಫೀಡ್ಬ್ಯಾಕ್ ಮಾಡಿದ್ಕೆ 7 ತಿಂಗಳಿಗೆ ಬಂದ್ಬಿಡ್ತು. 7 ತಿಂಗಳಿಗೆ ಬಂದ್ರೆ ಅದರಿಂದ ನನಗೆ 2 ಮೇಜರ್ ಕಟಿಂಗೆ ಲಾಸ್ ಆಗಿ ಹೋಗ್ಬಿಡ್ತು. 5 ರೂಪಾಯಿ ಕೆಜಿ ಪಾಸ್ ಆಗ್ಬಿಡ್ತು. ಆಮೇಲೆ ನೆಕ್ಸ್ಟ್ ಕಟಿಂಗ್ 10 ರೂಪಾಯಿ ಸಿಕ್ಸ್ ಹಂಗ್ ಸಿಕ್ಕಿದ್ರೆ ನನಗೆ ದುಡ್ಡು, ಒಳ್ಳೆ ದುಡ್ಡು ಬಂದಿರೋದು. ಈಗಾದ್ರೂ ಒಂದು 5 ಲಕ್ಷ ಆಗಿದೆ ಸರ್. ಈಗ ನೀವು ಹೇಳ್ದಂಗೆ ರಂಜಾನ್ ತಿಂಗಳಿಗೆ ಬರ್ಬೇಕಂದ್ರೆ ಯಾವ ತಿಂಗಳಲ್ಲಿ ನಾಟಿ ಮಾಡ್ಬೇಕು? ರಂಜಾನ್ ತಿಂಗಳಲ್ಲಿ ಬರ್ಬೇಕಂದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕ್ಬೇಕು ಸರ್. ನಾಟಿ ಮಾಡ್ಬೇಕು. 7-8 ತಿಂಗಳಿಗೆ ಕಟಿಂಗ್ ಬರ್ತದೆ ಸರ್. ಬರುತ್ತೆ, ಸ್ಯಾಂಪಲ್ ಬರ್ತದೆ. ಅಂದ್ರೆ ನಾವು ಜಾಸ್ತಿ ಕಟಿಂಗ್ ಬಂದಾಗ ರಂಜಾನ್ ಸಿಕ್ಬಿಟ್ರೆ ದುಡ್ಡು ಬರ್ತದೆ ಸರ್. ಅಂದ್ರೆ ಮಳೆ ಜಾಸ್ತಿ ಇರೋದ್ರಿಂದ ಮೇಂಟೆನೆನ್ಸ್ ಜಾಸ್ತಿ ಇರ್ತದೆ. ಮಳೆಗಾಲದಲ್ಲಿ ನಾವು ಸಸಿ ನಾಟಿ ಮಾಡೋದ್ರಿಂದ ಸಣ್ಣ ಸಸಿ ಶೀತಕ್ಕೆ ಜಾಸ್ತಿ ತಡೆಯಲ್ಲ. ಅದರಿಂದ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಹಾಕೊಂಡ್ರೆ ಅಷ್ಟೊಂದು ಮಳೆ ಕಾಡಲ್ಲ, ಏನು ಎಫೆಕ್ಟ್ ಇರಲ್ಲ. ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಳೆಗೆ ಸಿಗೋದ್ರಿಂದ ಜಾಸ್ತಿ ಗಿಡ ಜಾಸ್ತಿ ಮಾರ್ಕೆಟ್ ಇಡಬಹುದು. ನಮ್ಗೆ ಮಾರ್ಕೆಟ್ ಫಸಲು ಬೆಳೆ ಅಂತ ಫಸ್ಟ್, ಆಮೇಲೆ ಮಾರ್ಕೆಟಿಂಗ್ ನೆಕ್ಸ್ಟ್. ಅದು ರೈತರದೇನಂದ್ರೆ ನಮ್ದು ಮಾರ್ಕೆಟೇ ಹಿಡಿಯಕ್ ಬಂದ್ರೆ ಒಂದೇ ಕಡೆಗೆ ನಾವು ಬೆಳೆಯಕ್ಕಾಗಲ್ಲ, ಎರಡು ಕಡೆಗೆ ನಾವು ಇಟ್ಟು ಫಸ್ಟ್ ಈಲ್ಡ್ ಕ್ಯಾಪಾಸಿಟಿ ಬರಬೇಕು, ಆಮೇಲೆ ನೆಕ್ಸ್ಟ್ ಮಾರ್ಕೆಟಿಂಗ್ ನಾವು ಹಿಡಿಯಕ್ ಹೋಗ್ಬೇಕು. ಪಪ್ಪಾಯ ಹೆಂಗೆ ಅಂದ್ರೆ ಸರ್, ಇದು 10 ದಿನಕ್ಕೆ ಒಂದು ಕಟಿಂಗ್ ಬರ್ತದೆ. 10 ದಿನಕ್ಕೆ ಒಂದು ಕಟಿಂಗ್ ಅಂದ್ರೆ ಬರೇ ನೀನು ಒಂದು ಗಿಡದಲ್ಲಿ ಒಂದು ಕಾಯಿ ಕಿತ್ತು 3,000 ಗಿಡ ಇದ್ರೆ 3 ತಿಂಗಳು, ತಿಂಗಳ 3 ಕಟಿಂಗ್ ಅಂದ್ರೆ 3 ಟನ್ ಹೋದ್ರೆ 10 ರೂಪಾಯಿ ಸಿಕ್ಕರೂ ಬೇಡ, ಜಾಸ್ತಿ ರೇಟ್ ಬೇಡ, 30,000 ಬರ್ತದೆ ತಿಂಗಳ, 90,000 ಬರೇ ಒಂದು ವರ್ಷ ಇದ್ರೆ ನಿಮ್ದು ಒಳ್ಳೆ ಒಳ್ಳೆ ಬೆಳೆ. ಮೇಂಟೆನೆನ್ಸ್ ಇರ್ತದೆ, ನಿರ್ವಹಣೆ ಜಾಸ್ತಿ ಇರ್ತದೆ. ಈಗ ಗಿಡ ನಾಟಿ ಮಾಡ್ಬೇಕಾದ್ರೆ ಪ್ರಾರಂಭದಲ್ಲಿ ಯಾವ ತರ ಕ್ರಮಗಳು ಅನುಸರಿಸಿ ಗೊಬ್ಬರ ಕೊಡೋದಾಗಿರ್ಬೋದು ಅದನ್ನೆಲ್ಲ? ನಾವು ಏನ್ ಮಾಡಿದ್ದೇವೆ ಅಂದ್ರೆ ಸರ್, ಇವಾಗ ಅಡಿಕೆ ಮಧ್ಯೆ ಎಲ್ಲ ಗಿಡಗೋದ್ಲಿಯಲ್ಲಿ ಪಾತಿ ಮಾಡಿ ಅದಕ್ಕೆ ಬೇವಿನ ಹಿಂಡಿ ತಂದ್ವಿ. ಬೇವಿನ ಹಿಂಡಿ ಜಿಂಕು ಬೋರಾನು ಮೆಗ್ನೀಷಿಯಮ್ಮು ಅವನ್ನೆಲ್ಲ ಹಾಕಿ ಮಣ್ಣು ಮುಚ್ಚಿಬಿಟ್ವಿ ಒಂದು ವಾರ. ಆಮೇಲೆ ಒಂದು ವಾರ ಬಿಟ್ಟು ನಾಟಿ ಮಾಡಿದ್ವಿ. ಫಸ್ಟಿಗೆ ಪಪ್ಪಾಯಿಗೇನು 10-15 ನಿಮಿಷ 15 ನಿಮಿಷ ತಿಂಗಳ ತಿಂಗಳ ಅದಕ್ಕೆ ಬೇರೆ ಎಷ್ಟಿರ್ತದೆ ಅಷ್ಟೇ ನೀರು, ಜಾಸ್ತಿ ನೀರು ಬಿಟ್ಟರೆ ಶೀತದಿಂದ ಇದಾಗಿ ಹೋಗ್ಬಿಡ್ತದೆ. ಅದರಿಂದ ಏನು ಮಾಡಬೇಕು, ಪಪ್ಪಾಯಿ ಹಾಕಿದಾಗ ಫಸ್ಟ್ನೇ ಡೇಸು ಬರೀ 10 ನಿಮಿಷದಾಗ ನೀರು ನಿಲ್ಲಿಸ್ಬೇಕು. ಆಮೇಲೆ ತಿಂಗಳ ಆಗ್ತಲ್ಲಿ ಇಷ್ಟು ನೀರು, 3ನೇ ತಿಂಗಳಿಗೆ ಇಷ್ಟು ನೀರು, 4ನೇ ತಿಂಗಳಿಂದ ಬೇರ್ ಕಲ್ತಾಳಿಂದ ಜಾಸ್ತಿ ನೀರು ಬಿಡ್ಬೇಕು ಸರ್. ನಿರ್ವಹಣೆ ಭಾಳ ಮುಖ್ಯ ಇದೆ. ಪಪ್ಪಾಯಿ ಮಾತ್ರ ಒಳ್ಳೆ ಬೆಳೆ ಸರ್. ಅಂದ್ರೆ ತುಂಬಾ ಶೀತ ಜಾಸ್ತಿ ಆದ್ರೆ ಗಿಡಗಳು ಪ್ರಾರಂಭದಲ್ಲಿ ಸ್ವಲ್ಪ ಗಿಡ ಬೆಳವಣಿಗೆ ಆದ್ಮೇಲೆ ಏನ್ ತೊಂದರೆ ಆಗಲ್ಲ, ಒಂದು 3 ತಿಂಗಳಾದ್ಮೇಲೆ ಬಗ್ಗಲ್ಲ ಸರ್. ಇದು ಇದು ಸಿಂಗಲ್ ಬೇರ್ ಇರೋದ್ರಿಂದ ಟೊಳ್ಳಿರೋದ್ರಿಂದ ಜಾಸ್ತಿ ಇದಾಗ್ಬಿಡುತ್ತೆ. ಇದು ಬಾಳೆಗಿನ ಅಡಿಕೆ ಗಿಡಕ್ಕೆಲ್ಲ ಡಿಸ್ಟರ್ಬ್ ಮಾಡಲ್ಲ, ಇದರಿಂದ ಇದು ನೆಟ್ಟಗೆ ಹೋಗತ್ತೆ. ಬಾಳೆ ಹೆಂಗಾಗತ್ತೆ ಅಂದ್ರೆ ಸುತ್ತ ಗುನ್ನ ಬಂದು ಬೇರುಗಳ ಸಂಖ್ಯೆ ಜಾಸ್ತಿ ಆದಾಗಳಿಂದ ಅಡಿಕೆ ಗಿಡಕ್ಕೆ ಡಿಸ್ಟರ್ಬ್ ಮಾಡುತ್ತೆ. ಪಪ್ಪಾಯಿ ಒಳ್ಳೆ ಬೆಳೆ. ಇದಕ್ಕೆಲ್ಲ ಮೇಲ್ ಗೊಬ್ಬರ ಕೊಡ್ಬೇಕಾಗತ್ತೆ, ನೀರ್ ನಿರ್ವಹಣೆ ಎಲ್ಲ ಡ್ರಿಪ್ ಮುಖಾಂತರ ನೀರು ಕೊಡ್ತಾರೆ. ಡ್ರಿಪ್ ನಲ್ಲಿ ಬಿಡ್ತೀನಿ, ತಿರ್ಗಾ 1261 ಸೆಟ್ಟಿಂಗ್ ಆಗಕ್ಕೆ ಅದಕ್ಕೆಲ್ಲ ಡ್ರಿಪ್ ನಲ್ಲಿ ಬಿಟ್ಟಿನಿ. ಅಂದ್ರೆ ಯುಮಿಕ್ ಆಸಿಡ್ ಅವೆಲ್ಲ ಬಿಡ್ಬೇಕು ಸರ್. ಲಘು ಪೋಷಕಾಂಶಗಳಿಗೆ ಸಂಬಂಧಪಟ್ಟಂತನೆಲ್ಲ ಬಿಡ್ತೀರಾ? ನಂತರ ಬೆಳವಣಿಗೆ ಹಂತದಲ್ಲಿ ಏನಾದ್ರೂ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅದನ್ನೇನಾದ್ರೂ ಕೊಡ್ಬೇಕು? ಕೊಟ್ಟಿಗೆ ಕುರಿ ಗೊಬ್ಬರ ಕೊಟ್ಟಿದ್ದೀನಿ ಸರ್. ಇವಾಗ ಒಂದು 3,000 ಗಿಡಕ್ಕೆ ಒಂದು 7 ಲೋಡು ಅದು ಗಿಡ ಸುತ್ತ ಪಾತಿ ಮಾಡಿ ನಾನು ಹಂಗೆ ಮ್ಯಾಲೆ ಹಾಕ್ತೀನಂದೆ. ನಮ್ಮ ಅವ್ರು ತಿಳಿದಂತ ಮ್ಯಾಲೆ ಹಾಕಿರೋ ಅದೇನಪ್ಪ ನೀನು ಖಾರ ಮಂಡಿ ಹಾಕಿ ತಿನ್ನಂಗೆ, ಮುದ್ದೆ ಉಂಡಾದ್ರೆ ಅದಕ್ಕೆ ಸೀದಾ ಪಾತಿ ಮಾಡಿ ಅದಕ್ಕೆಲ್ಲ ಮಣ್ಣು ಮುಚ್ಚಿರೋ ಅದು ಹಂಗೆ ಇರ್ತದೆ, ನೀನು ಸುಮ್ಮನೆ ಮ್ಯಾಲೆ ಉಗ್ಗಿರೋ ಅದು ಹಂಗೆ ನೀರು ಬರ್ತದೆ ಕೊಚ್ಕೊಂಡು ಹೋಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವರು ಎಲ್ಲ ಪಾತಿ ಮಾಡಿ ಸಾಕಿನಿ ಸರ್. ಇದು ನಾಟಿ ಮಾಡಿದ ನಂತರ ಫಸಲು ಬರ್ಬೇಕಂದ್ರೆ 7 ತಿಂಗಳು ಬೇಕಾಗತ್ತೆ. ಶಾಂಪಲ್ 7 ತಿಂಗಳಿಗೆ ಕಟಿಂಗ್ ಶುರುವಾಗುತ್ತೆ. 8, 9, 10, 11 ಒಳ್ಳೆಯ ಕಟಿಂಗ್ ಬರ್ತದೆ. ಒಳ್ಳೆ ಕಟಿಂಗ್ ಇವಾಗ ನಮ್ದು 11ನೇ ತಿಂಗಳು ಕಟಿಂಗ್ ಆಗ್ತಾ ಇದೆ ಸರ್. ಈಗ 17 ರೂಪಾಯಿ ರೇಟ್ ನಡೀತಾ ಇದೆ. ಈಗ ಪಪ್ಪಾಯಿ ಸಾಕಷ್ಟು ರೋಗ ಬರುತ್ತೆ, ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಮಾತ್ರ ಇದು ಲಾಭದಾಯಕ ಬೆಳಗ್ಲಿಕ್ಕೆ ಸಾಧ್ಯ ಅಂತಾರೆ. ಏನೇನು ರೋಗ ಕೀಟಗಳು ಬರ್ತವೆ? ಅದಕ್ಕೆ ಮೇನ್ ವೈರಸ್ ಸರ್. ವೈರಸ್ ಬಿಟ್ರೆ ಏನು ಬರಲ್ಲ ಸರ್. ಇತ್ತೀಚಿನ ದಿನದಾಗ ರೆಡ್ ಲೇಡಿ ಜಾಸ್ತಿ, ಅದು ಈಲ್ಡ್ ಕೆಪಾಸಿಟಿ ಜಾಸ್ತಿ ಸರ್. ಅದು 150 ಕೆಜಿ ತನಕ ಹಿಡಿತದ ಅದು ರೆಡ್ ಲೇಡಿ. ಅದು ಚಳ್ಳಕೆರೆ ಭಾಗದಾಗೆಲ್ಲ ಕಾನವಸಳ್ಳಿ ಅಲ್ಲೆಲ್ಲ ಭಾರಿ ಬೆಳೀತಾರೆ. ಅಲ್ಲಿ ಅಂದರೆ ಟೆಂಪ್ರೇಚರ್ ಜೋರಾಗಿ ಬಿಲ್ಡಪ್ ಆಗತ್ತೆ, ನಮ್ಮಂಗೆ ಶೀತ ನೆಲ ಅಲ್ಲ, ಅದರಿಂದ ಅವ್ರು ಏರು ಮಡಿ ಮಾಡ್ತಾರೆ, ಅಲ್ಲೆಲ್ಲ ನಡೀತತ್ತೆ. ನಮ್ಮ ಕಡೆ ಏನಾಗತ್ತೆ ಅಂದ್ರೆ ಎರೆ ಜಮೀನಿಗೆ ಬರ್ತತ್ತೆ, ಆದರೂ ನೀರು ಜಾಸ್ತಿ ಕುಡಿಯೋದ್ರಿಂದ ಅದು ಜೋರಾಗಿ ಹೋಗ್ಬಿಡ್ತತ್ತೆ. ನೀರು ನಿಂತರೆ ಒಂದೇ 2-3 ದಿನದ ಗಿಡ ಸತ್ತೋಗತ್ತೆ. ಅಡ್ಲು ಕಟ್ ನೆಲದಲ್ಲಿ ಹಾಕ್ಬಾರ್ದು ಅದನ್ನ. ಇದೇನಂದ್ರೆ ಪಪ್ಪಾಯಿ ಇದು ತಿಂಗಳ ತಿಂಗಳ ಕ್ರಾಪ್ ಬರ್ತತ್ತೆ, ಇದು ಒಳ್ಳೆ ಬೆಳೆ ಆಗಿರುತ್ತೆ. ಈ ತರ ಈ ಕೀಟ ರೋಗಗಳು ಅವೆಲ್ಲ ಕಂಡು ಬಂದಾಗ ಯಾರಾದರೂ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿ ಅದ್ರ ಸಲಹೆ ಪಡ್ಕೊಂಡು ಏನಾದ್ರೂ ಔಷಧಿ ಅದನ್ನ ಸಿಂಪಡಣೆ ಮಾಡೋದು ಆ ಥರ ಮಾಡ್ತಾರೆ? ಹೆಂಗ್ ಮಾಡ್ತಾರೆ? ನಾವು ತೋಟಗಾರಿಕೆ ಇಲಾಖೆಯಿಂದಿಲ್ಲ ಸರ್. ಅದಕ್ಕೆ ಪಪ್ಪಾಯಿ ಒಂದು ದಾಳಿಂಬ್ರೆ ಇವಾಗೆಲ್ಲ ನೋಡ್ತಿರಾ MBBS ಅವ್ರನ್ನ ಹಿಡ್ಕೊಂಡು ಅವ್ರನ್ನೇ ಮುಖಾಂತರ ಮಾಡ್ತಾಯಿದ್ವಿ. ಇವಾಗ ಹೊಸ ಹೊಸ ಕೆಮಿಕಲ್ ಹೊಡೆಯೋದ್ರಿಂದ ರೋಗ ಬಾಧೆ ಏಕ್ದಮ್ ಕಂಟ್ರೋಲ್ ಬರಬೇಕು. ಹಳೆ ಕೆಮಿಕಲ್ ಹೊಡೆದ್ರೆ ಅವ್ ಮಾತೇ ಕೇಳ್ತಿಲ್ಲ. ಅದರಿಂದ ಇವಾಗ ಹೊಸ ಹೊಸ ಅಂದರೆ ಅವರು ಇವಾಗ ನಾನಾ ಕಡೆ ಫೀಲ್ಡ್ ತಿರುಗಿರೋದ್ರಿಂದ ಅವರಿಗೆ ಏನಾಕತಿ ಈ ಕೆಮಿಕಲ್ ಹೊಡೆದ್ರೆ. ಅವರು ಇವಾಗ ಹೊಸ ಡಾಕ್ಟರ್ ತಕ್ಕ ಹೋದ್ರೆ ಏನಾಕತ್ತೆ, ಹಳೆ ಡಾಕ್ಟರ್ ತಕ್ಕ ಹೋದ್ರೆ ಅವನು ಹಳೆ ಪ್ಯಾರಾಸೆಟಮಾಲ್ ಅದೇ ಬರ್ಕೊಡ್ತಾರೆ. ಇವಾಗ ಹೊಸ MD ಅವ್ರ ತಕ್ಕ ಹೋದ್ರೆ ಏನಾಕತ್ತೆ, ಏಕ್ದಮ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಜೋರಾಗಿ ಉತ್ತಮ ಆಗತ್ತೆ ಸರ್. ಹೆಚ್ಚೆಚ್ಚು ಇದಕ್ಕೆಲ್ಲ ರಾಸಾಯನಿಕ ಗೊಬ್ಬರಗಳು ಕ್ರಿಮಿನಾಶಕಗಳು ಸಿಂಪಡಣೆ ಮಾಡೋದ್ರಿಂದ ಭೂಮಿಗೆ ಏನಾದ್ರು ತೊಂದರೆ ಆಗಲ್ಲ, ಫಲವತ್ತತೆ ಕಡಿಮೆ ಆಗಲ್ಲ ಅಂತಾರೆ? ಅನಿವಾರ್ಯ ಆಗಿ ಹೋಗಿದೆ ಸರ್. ಅದು ಹಾಕ್ಲಿಲ್ಲ ಅಂದ್ರೆ ನಾವು ಬೆಳೆಯಕ್ಕೆ ಆಗಲ್ಲ. ಇವಾಗ ಬೀಜ ಫಸ್ಟ್ ಇಡ್ತಾ ಇದ್ದೀನಿ ಅಂದ್ರೆ ಒಂದು ಪಂಪ್ ಇದ್ರೆ ಅದು ನಾವು ಬೆಳೆ ಇಡಬೇಕು. ಔಷಧಿ ಇದ್ರೇನೆ ಬೆಳೆ ಅದು, ಇಲ್ಲ ಅಂದ್ರೆ ಬೆಳೆಯಕ್ಕೆ ಆಗಲ್ಲ. ಇವಾಗ ಜೀರೋ ಕಲ್ಟಿವೇಶನ್ ಹಂಗ ಹೇಳ್ತದಾರ ಸರ್, ಸಾವಯವದಲ್ಲಿ ಬೆಳಿಲಿಕ್ಕೆ ಆಗಲ್ಲ ಅಂತ? ಆಗಲ್ಲ ಸರ್, ಆಗಲ್ಲ. ಅವ್ರು ಇವಾಗ ಏನ ಅವ್ರೆಲ್ಲ ಬೆಳೀತಾರೆ ಅಂದ್ರೆ 10 ಗುಂಟೆ 5 ಗುಂಟೆ ಬೆಳೆದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಬೋದು. ನೀನು ಲಾರ್ಜ್ ಸ್ಕೇಲ್ನೆ ಬೆಳೆಯಕ್ ಹೋದಾಗ ಔಷಧಿ ಇಲ್ಲ ಅಂದ್ರೆ ಬೆಳೆಯಕ್ ಆಗ್ತಿಲ್ಲ ಸರ್. ಲಾಭದಾಯಕವಾಗಿ ಬೆಳಿಬೇಕಂದ್ರೆ ಅವು ಕೆಮಿಕಲ್ ನಾವು ಯೂಸ್ ಮಾಡಲೇಬೇಕು. ಬರೀ ಕೆಮಿಕಲ್ ಅಲ್ದಲ್ಲೇ ನಾವು ಕೊಟ್ಟಿಗೆ ಗೊಬ್ಬರ ಉಪಯೋಗಿಸಬೇಕು. ಯಾಕಂದ್ರೆ ಅದು ಇವಾಗ ಇದೊಂಥರ ಜೋರಾಗಿ ಬೇಕು. ಕೊಟ್ಟಿಗೆ ಗೊಬ್ಬರ ಅಂದ್ರೆ ಜೋರಾಗಿ ಆಕ್ಷನ್ ಮಾಡ್ತತ್ತೆ. ಅದಕ್ಕೆ ತಕ್ಕಂತೆ ಕೊಟ್ಟಿಗೆ ಗೊಬ್ಬರಗಳು ಇವಾಗೆಲ್ಲ ಕಾಸ್ಟ್ಲಿ ಆಗಿರೋದ್ರಿಂದ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವಾಗ ಆಲ್ಮೋಸ್ಟ್ ಆಲ್ ಇವಾಗ ಎಲ್ಲರೂ ಉಪಯೋಗಿಸ್ತಿದಾರೆ ಸರ್. ಕೊಟ್ಟಿಗೆ ಗೊಬ್ಬರನು ಒಳ್ಳೇದಪ್ಪ ಪಾಪ. ಇದು ಕಟಾಕ್ ಬಂದಾಗ ಎಷ್ಟು ದಿವಸಕ್ಕೊಮ್ಮೆ ಕಟಾವ್ ಮಾಡ್ತೀರಾ? ಫಸ್ಟ್ ಕಟಿಂಗ್ ಎಲ್ಲ ಬಂದು 10 ದಿನಕ್ಕೆ ಆಗ್ತದೆ ಸರ್. ರೆಡ್ ಲೇಡಿ ಆದ್ರೆ 15 ದಿನ 20 ದಿನ ತಗೊಂತದೆ. ಅದು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಸರ್ ರೆಡ್ ಲೇಡಿ. ಇದು ಕೀಪಿಂಗ್ ಕ್ವಾಲಿಟಿ ಕಮ್ಮಿ. ಇದು 10-12 ದಿನದ ಒಳಗೆ ಕಟಾವ್ ಮಾಡಲಿಲ್ಲ ಅಂದ್ರೆ ಹಣ್ಣಾಗಿ ಅಲ್ಲೇ ಉದುರೋಗ್ಬಿಡ್ತದೆ. ಇದನ್ನ ಏನಂದ್ರೆ ಒಂದ್ ಸಿಂಗಲ್ ಪಟ್ಟೆ ಬಂತಂದ್ರೆ ಕಟಿಂಗ್ ಮಾಡಿಸ್ಬೇಕು. ಮೇನ್ ಅಂದ್ರೆ ಇದನ್ನ ಮಾರ್ಕೆಟಿಂಗ್ ಮಾಡೋದೇ ಇದು ಮೇನ್. ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡ್ತಾರ? ಹಳ್ಳಿಗೆ ಬಂದು ಅವರೇ ಕಟಿಂಗ್ ಮಾಡ್ತಾರೆ. ವ್ಯಾಪಾರಸ್ಥರು ಅಲ್ಲೇ ಬಂದ್ಬಿಡ್ತಾರೆ. ನೀವೇನೆಲ್ಲ ದೊಡ್ಡ ದೊಡ್ಡ ನಗರಗಳಿಗೆ ಏನಿಲ್ಲ, ಹಂಗ್ ತಾಂಡ್ ಹೋಗ್ಬಾರ್ದು ಸರ್. ಆ ದೊಡ್ಡ ದೊಡ್ಡ ನಗರಗಳಿಗೆ ತಾಂಡೋದ್ರಲ್ಲಿ ಏನ್ ಹೇಳ್ತಾರೆ ಸರ್ ಅಂದ್ರೆ ಇದು ಹಣ್ಣಾಗಬೇಕಾಗಿತ್ತು, ಇನ್ನೊಂದ್ ಸ್ವಲ್ಪ ಚುಕ್ಕೆ ಬರಬೇಕಾಗಿತ್ತು, ಇದ್ರ ಮೇಲೆ ಸಣ್ಣ ಚುಕ್ಕೆ ಇದೆ, ಯಾವ ಇಲ್ಲೇ ಕೊಟ್ಬಿಟ್ರೆ ನಮ್ಗೆ ಯಾವ್ದೇ ಇಲ್ಲೇ ದುಡ್ಡು ಕೊಟ್ಟು ಹೋಗ್ತಾನೆ, ಇಲ್ಲೇ ತೂಕ ಆಗತ್ತೆ, ಅವನೇ ಒತ್ಕಂತ ನಮ್ದೇನಿಲ್ಲ. ಅವತ್ತು ಬಂದ ದಿನ ಕಟಿಂಗ್ ಮಾಡಕ್ ಬಂದ ದಿನ ಒಂದು ಊಟ ಕೊಟ್ರೆ ಸಾಕು. ಏನ್ ನಮ್ದು ಏನು ತರಲೇ, ಲೇಬರ್ಸ್ ಏನು ತರಲೇ ಇಲ್ಲ ಸರ್. ಅವರೇ ಕಟಾವ್ ಮಾಡ್ಕೊಂತಾರೆ, ಅವರೇ ಹೋಗ್ತಾರೆ, ಎಲ್ಲ ಸುತ್ತಾರೆ, ಪೇಪರ್ ಸುತ್ತಿಕೊಂಡು ಹೊರಗಡೆ ರಾಜ್ಯಕ್ಕೆ ಹೋಗ್ತಾ ಇದೆ ಸರ್. ಈಗ ಏನ್ ರೇಟ್ ಸಿಗ್ತಾ ಇದೆ ನಿಮ್ಗೆ ಸರ್? ಫಸ್ಟ್ನೇ ಕಟಿಂಗ್ 5 ರೂಪಾಯಿ ಹೋಯ್ತು, ಸೆಕೆಂಡ್ 7 ರೂಪಾಯಿ ಹೋಯ್ತು, 9 ರೂಪಾಯಿ ಹೋಯ್ತು, 17.5 ರೂಪಾಯಿ ತಗೊಂಡು ಈ ಕಟಿಂಗ್ ಆಗ್ತೈತೆ. ಈಗ ರೈತರಿಗೆ ಲಾಭದಾಯಕವಾಗಿ ಆಗ್ಬೇಕಂದ್ರೆ ಏನ್ ರೇಟ್ ಸಿಕ್ಕ್ರೆ ಅನುಕೂಲ ಅಂತೀರ ಸರ್? ಇದು ಒಂದ್ ಮೀಡಿಯಂ ಅಂದ್ರೆ ಸರ್, ಒಂದ್ ಗಿಡಕ್ಕೆ 60 ಕೆಜಿ ಹಿಡಿದ್ರೆ ನಾವು ಓವರ್ ಎಕ್ಸ್ಪೆಕ್ಟೇಷನ್ ಬೇಡ. ಹೌದು, 10 ರೂಪಾಯಿ ಕೆಜಿ ಸಿಕ್ಕ್ರೆ 600 ರೂಪಾಯಿ ಬರ್ತದೆ. 3,000 ಗಿಡಕ್ಕೆ 18 ಲಕ್ಷ ರೂಪಾಯಿ ದುಡ್ಡು ಬರ್ತದೆ. ಆ ತರ ಒಂದು ನಮ್ದು ಇದು ಬರಬೇಕು ಸರ್. ನಾವು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಬೆಳೆಯಕ್ಕಾಗಲ್ಲ ಸರ್. ಅಂದ್ರೆ ಇಳುವರಿ ಚೆನ್ನಾಗಿ ಬಂದು ರೈತರಿಗೆ 10 ರೂಪಾಯಿ 10 ರೂಪಾಯಿ 4-5 ರೂಪಾಯಿ ಸಿಕ್ಕರೆ ಏನು ಅವ್ರು ಕೊಟ್ಟಾಗಲ್ಲ. ಎಷ್ಟೇನ ಸಿಗ್ಲಿ ಸರ್, ನಮ್ಮ ರೈತರಿಗೆ ಏನಂದ್ರೆ ಮಾಲ್ ಬೆಳೆದದ್ನ ನಮ್ಮ ಹೊಲದಿಂದ ತಗೊಂಡೋಗ್ಬೇಕು, 5 ರೂಪಾಯಿ ಆಗ್ಲಿ ಮಾಲ್ ಇಲ್ಲೇ ಕೊಳ್ತೋದ್ರೆ ನಮಗೆ ಅದ್ ನೆಮ್ಮದಿರಲ್ಲ, ಲಾಸ್ ಆಗುತ್ತೆ. ಇವಾಗ 5 ರೂಪಾಯಿ ಅಂದ್ರೆ ನಮ್ಮ ಬೀಜದ ದಾನ ಬಂದು ಹೋಗತ್ತಲ್ಲ, ಬೀಜ ಗೊಬ್ಬರದ್ದನ್ನ ಬರ್ತತ್ತಲ್ಲ. ಇವಾಗ ಇಲ್ಲೇ ಕೊಳ್ತೋದ್ರೆ ಏನಾಗತ್ತೆ, ಒಂದೊಂದ್ಸರಿ ಮಾರ್ಕೆಟಿಂಗ್ ಏನಾಗತ್ತ ಅಂದ್ರೆ ಸರ್ ಕಟಿಂಗೇ ಆಗಲ್ಲ. ಅವಾಗ ವ್ಯಾಪಾರಸ್ಥರನ್ನೆಲ್ಲ ನೀವೇ ಹುಡುಕ್ಬೇಕು, ಅವರೇ ಬರ್ತಾರ. ಇವಾಗ ಒಂದ್ಸರಿ ಬಂದ್ರೆ ಈಗ ಫೋನ್ ಮಾಡ್ತಿರ್ತೀವಿ, 4-5 ನಂಬರ್ ತಗೊಂಡಿದ್ವಿ, ಫಸ್ಟ್ ಅವ್ನು ಫೋನ್ ಮಾಡ್ತೀವಿ, ಏನ್ ರೇಟ್ ನಗದಿಯಪ್ಪ ಅಂತ. ಇನ್ನೊಬ್ಬಂದು ಕೇಳ್ತೀವಿ, ಇನ್ನೊಬ್ಬಂದು ಕೇಳ್ತೀವಿ, ಅವ್ನ ಕರೆಸ್ ತೋಟದ ನೋಡೋಗ್ತಾನೆ. ಅದರಿಂದ ನಾವ್ ಏನ್ ಮಾಡಿದ್ವಿ, ಒಬ್ಬನಿಗೆ ಮಿನಿಮಮ್ ಇಟ್ಕೊಂಡಿದ್ವಿ. ಈಗ ಯಾಕಂದ್ರೆ ಅಗಲೆಲ್ಲ ಒಬ್ಬೊಬ್ಬನ ಕರೆಸಿದ್ರೆ ಲಾಸ್ಟ್ ಮೀಟ್ ತಗೊಂಡು ಹೋಗಲ್ಲ, ಲಾಸ್ಟ್ ಕಟಿಂಗ್. ಅದರಿಂದ ಒಬ್ಬನೇ ಇಟ್ಕೊಂಡು ಕಟಿಂಗ್ ಮಾಡಿಸ್ತಾ ಇದ್ದೀವಿ. ಅವರು ಏನಾದ್ರೂ ಈ ಟನ್ಗೆ ಎಷ್ಟು ಕೆಜಿ ಅಂತ ಸೂಟ್ ತಗೊಳ್ಳೋದು ಅಥವಾ ಕಮಿಷನ್? ಇವಾಗ ಒಂದ್ ಟನ್ಗೆ 50 ಕೆಜಿ ತೆಗಿತಾರೆ, ತೆಗಿತಾರೆ. ಓರಕ್ಕೆ 500 ರೂಪಾಯಿ ಒಂದ್ ಟನ್ಗೆ. ನಾವೇ ಹೊತ್ತು ಕೊಟ್ರೆ ದುಡ್ಡು ಇಸ್ಕೊಳಲ್ಲಂತೆ. ನಾವು ಏನ್ ಮಾಡ್ತೀವಿ, ನಮ್ಗೆ ಓರಕ್ ಇಲ್ಲೇ ಅವರು ಮಾಡಲ್ಲಪ್ಪ ಅಂತೇಳಿ ಅವರಿಗೆ ಕೊಟ್ಬಿಡಿದ್ವಿ. ಒಂದ್ ಟನ್ಗೆ 500 ರೂಪಾಯಿ. 500 ರೂಪಾಯಿ ಕೊಟ್ಟು 50 ಕೆಜಿ ಅವರಿಗೆ ಶೂಟ್ ಹೋಗುತ್ತೆ. ಪಾಪ ಅಲ್ಲಿ ಹೋಗೋತಿ ಬೆಂಗಳೂರಿಗೆ ಹೋಗೋತಿಗೆ ಅಷ್ಟು ಲಾಸ್ ಇರ್ತದೆ ಸರ್. ನಾವು 50 ಕೆಜಿ ಕೊಡೋದು ಮುಖ್ಯ ಅಲ್ಲ, ಅಲ್ಲಿ ಬೆಂಗಳೂರಿಗೆ ಹೋಗೋತಿಗೆ ಅಷ್ಟು ನಷ್ಟ ಆಗತ್ತೆ. ಇವಾಗ ನಾವೇ ತಗೊಂಡೋದ್ರೆ ಒಂದು ಹಣ್ಣು ಇಲ್ಲಿ ದುರ್ಗದಿಂದ ತಗೊಂಡು ಹೋಗೋತಿಗೆ ಅಲ್ಲಿ ವೇಸ್ಟ್ ಆಗಿರ್ತದೆ. ಅದರಿಂದ ಅವ್ರು ಅಷ್ಟು ಮಾಲ್ ತಗೊಂಡು ಹೋಗ್ತಾರೆ ಅಂದ್ರೆ, ಇವಾಗ 3 ಟನ್ ಒಂದು ಗಾಡಿ ತುಂಬ್ತಾನೆ ಅಂದ್ರೆ 150 ಕೆಜಿ ವೇಸ್ಟ್ ಅಲ್ಲಿ ಬೆಂಗಳೂರಿಗೆ ಹೋಗಿ ಅವನು ಮಾರೋತಿಗೆ ಅಷ್ಟು ವೇಸ್ಟ್ ಹೋಗೇ ಹೋಗ್ತದೆ. ನಾವು ತಗೊಂಡೋದ್ರೂ ಹೋಗತ್ತೆ, ಅವ್ರ ಕೈಲಾದ್ರೂ ಹೋಗತ್ತೆ. ಈಗ ಎಲ್ಲ ಎಷ್ಟು ಖರ್ಚು ಬರುತ್ತೆ ನಿಮಗೆ, ಒಂದು 10 ರೂಪಾಯಿ ರೇಟ್ ಸಿಕ್ಕರೆ ನಿಮ್ಮ ಖರ್ಚೆಲ್ಲ ತೆಗೆದು ಎಷ್ಟು ಉಳಿತಾಯ ಆಗುತ್ತೆ, ಒಂದು ಎಕರೆಗೆಲ್ಲ ಎಷ್ಟು ಖರ್ಚು ಬರುತ್ತೆ ಸರ್? ಇವಾಗ ಒಂದು ಎಕರೆಗೆ ಏನಿಲ್ಲ ಅಂದ್ರೆ 25-30 ಸಾವಿರ ರೂಪಾಯಿ ಮೇಲೆ ಖರ್ಚು ಬರುತ್ತೆ ಮೇಂಟೈನ್ ಮೇಲೆ ಸರ್. ಇವಾಗ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಆ ಥರ ಟೆಂಪ್ರೇಚರು ಎಲ್ಲ ಹೋಗ್ಬಿಡ್ತು, ನೀರಿಂದು ಅಭಾವ ಆಗಿಬಿಡ್ತು. ಇವಾಗ ನಾನು 1.5 ಲಕ್ಷ ಖರ್ಚು ಮಾಡಿದ್ದೆ, 60 ಸಾವಿರ ರೂಪಾಯಿ ಕುರಿ ಗೊಬ್ಬರ ಇರಿಸಿದ್ದೆ, 1.5 ಸಾವಿರ ರೂಪಾಯಿ ಸಸಿ ತಂದಿದ್ದೆ, 1.5 ಸಾವಿರ ರೂಪಾಯಿ ಔಷಧಿ ಹೊಡೆದಿದ್ದೆ ಸರ್. ಇನ್ನ 1.5 ಲಕ್ಷ ನಾನು ಇನ್ನ ಫರ್ಟಿಲೈಜರ್ ಅಲ್ಲಿ ಹಾಕ್ಬೇಕಾಯ್ತು ಸರ್. ಓವರ್ ಟೆಂಪರೇಚರ್ ಆಯ್ತು, ನನ್ನ ಹತ್ರ ನೀರು ಸ್ವಲ್ಪ ಕಮ್ಮಿ ಆಯ್ತು. ಇವಾಗ ನಾನು ಗೊಬ್ಬರ ಕೊಟ್ರೆ ಅದು ವರ್ಕ್ ಆಗ್ಬೇಕಲ್ಲ, ನೀರಿನ ಕೊರತೆ ಇರೋದ್ರಿಂದ ನಾನು ಅಲ್ಲೇ ನಿಲ್ಲಿಸಿಬಿಟ್ಟೆ. ಇನ್ನ ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟು ನೀರು ಇದ್ದ ನನ್ನ ಕೈಲಿ, ಇನ್ನ ಈಲ್ಡ್ ಕೆಪಾಸಿಟಿ ತೆಗಿಬೋದಾಯ್ತು ಸರ್. ನೀರಿನ ಕೊರತೆ ಆಗ್ಬಿಡ್ತೀವಿ ವರ್ಷ. ಈಗ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಲ್ಲ ಅದೆಲ್ಲ ಬಂದ ಇವಾಗ ನನಗೆ ಒಂದು 4.5 ಲಕ್ಷ ಆಗಿದೆ ಸರ್. ಇನ್ನು ಹೊಲದಲ್ಲಿ 1.5 ಲಕ್ಷ ಇದೆ. ಇದು ಎಷ್ಟು ಪರ್ಸೆಂಟ್ ಅಂದ್ರೆ ಒಂದು 30% ಅಷ್ಟೇ ನಾನು ಬೆಳೆಯಕ್ಕಾಗಿರೋದು ಪಪ್ಪಾಯಲ್ಲಿ. ನಾನು ಹೇಳಿದ ಸರ್ ಅದು ಒಳ್ಳೆಯ ಕ್ರಾಪ್ ಬಂದಿದ್ರೆ 60 ಕೆಜಿ ಹಿಡಿದ್ರು ಬರೀ ನನಗೆ ಏನಾಯ್ತು ಅಂದ್ರೆ 40 ಟನ್ನಿಗೆ 5 ರೂಪಾಯಿ ಕೆಜಿ ಹೋಗಿದ್ದೆ, ಫುಲ್ ಲಾಸ್ ಆಗಿದೆ. ನೀರಿನ ಕೊರತೆ ಆಯ್ತು ಅಂದ್ರೆ ನೀರು ಜಾಸ್ತಿ ಬೇಕಾಗತ್ತಾ ಈ ಫಲ ಬಂದಾಗ? ಅದಕ್ಕೆ ಬೇಕಾಗುತ್ತೆ. 3 ದಿನಕ್ಕೊಂದ್ಸರಿ ಅಂತೂ ಬಿಡಲೇಬೇಕು. ಅದು ಹೆಂಗಂದ್ರೆ ಇದು ಜಾಸ್ತಿ ಒಂದು ಗಿಡದಲ್ಲಿ 100 ಕೆಜಿ ಹಿಡಿದ್ಮೇಲೆ ಅದಕ್ಕೆ ಪೋಷಕಾಂಶಗಳು ಕೊರತೆ ಆಗದಂಗೆ ನಾವು ನೋಡ್ಕೋಬೇಕಲ್ಲ. ನಂದೇನಾಯ್ತು, ನೀರಿನ ಕೊರತೆ ಆಗಿರೋದ್ರಿಂದ ಅರ್ಧಕ್ಕೆ ಪೋಷಕಾಂಶಗಳು ಕೊರತೆ ಆಗ್ಬಿಡ್ತು. ಇಲ್ಲಾಂದ್ರೆ ಇನ್ನ ಒಂದು 10 ಲಕ್ಷ ದುಡ್ಡಾಗದು. ಅಲ್ಲಿ 40 ಟನ್ನಿಗೆ 10 ರೂಪಾಯಿ ಕೆಜಿ ಅಂದ್ರೆ ಅಲ್ಲೇ 2 ಲಕ್ಷದಿಂದ 3 ಲಕ್ಷ ಲಾಸ್ ಆಗ್ಬಿಡ್ತು. 5 ರೂಪಾಯಿ ಕೆಜಿಗೆ ಅಂದ್ರೆ ಏನ್ ಬಂತು ಅಂದ್ರೆ, ಅಡಿಕೆ ಒಳಗಡೆ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಪಾಪ ಲಾಭದಾಯಕ ಅಂತೀರ? ಒಂದ್ ಸರ್ ಇವಾಗ ಬೇರೆ ಬೆಳೆ ಇಟ್ಟರೆ ಏನಾಗ್ತದೆ ಅಂದ್ರೆ ಸರ್, ಅಗಲೆಲ್ಲ ಡಿಸ್ಟರ್ಬ್ ಮಾಡ್ಬೇಕಾಗತ್ತೆ. ಈ ಲೇಬರ್ ಭಾರಿ ಸಮಸ್ಯೆ ಆಗಿರುತ್ತೆ. ಒಬ್ಬ ಲೇಬರ್ ನ 300 ರೂಪಾಯಿ ಕೊಡ್ತಂದ್ರು ಅವ್ನು ಎಷ್ಟೊತ್ತು, 7 ಗಂಟೆಗೆ ಬರ್ತಾನೆ, 12 ಗಂಟೆಗೆ ಆಲೆ ಹೋಗ್ತಾನೆ. ಇದಂದ್ರೆ ನೀನು ಏನು ಕೆಲಸ ಜಾಸ್ತಿ ಒತ್ತಡ ಇರಲ್ಲ. ಅದರಿಂದ ಅಂತರ್ ಬೆಳೆ ಹಾಕಿ ಇಟ್ಕೋಬೇಕಂದ್ರೆ ನೀನು ಅಗ್ಲೆಲ್ಲ ಒಂದು ರೈತರು ಏನಾಗಿದೆ ಅಂದ್ರೆ ಸರ್, ಲಾಭ ಕಮ್ಮಿ ಆಗ್ಲಿ, ಅಂತರ್ ಬೆಳೆ ಯಾಕೆ ಬೆಳೀತಾರೆ ಅಂದ್ರೆ ಈರುಳ್ಳಿ ಬೆಳಿಬಹುದು, 2 ಕ್ರಾಪ್ ತೆಗಿಬಹುದು, ದುಡ್ಡೆಲ್ಲ ದುಡಿದುದ್ದೆಲ್ಲ ಅವ್ರಿಗೆ ಕೊಡ್ಬೇಕಾಗ್ತದೆ. ಅದರಿಂದ ನಾವೇನ್ ಮಾಡ್ತೀವಿ, 100 ರೂಪಾಯಿ ಉಳಿಲಪ್ಪ ನೆಮ್ಮದಿಯಾಗಿ ಉಳಿಲ್ಲ ಅಂತ ಬಂದಿರೋದು. ರೈತರು ಪಾಪ ಮಾಡಕ್ಕೆ ಏನು ತೊಂದರೆ ಮಾಡ್ತಿಲ್ಲ, 100 ರೂಪಾಯಿ ಉಳಿಲಿ ನಮ್ಗೆ 50 ರೂಪಾಯಿ ನೆಮ್ಮದಿಯಾಗಿ ಉಳಿಲಪ್ಪ, ಎಲ್ಲರಿಗೂ ಅವ್ರಿಗೆ ಕೊಟ್ರೆ ನಾವೇನ್ ಮಾಡಬೇಕು? ಒಟ್ಟಾರೆಯಾಗಿ ಅಡಿಕೆ ಒಳಗಡೆ ಪಪ್ಪಾಯಿ ಬೆಳೆ ನಿಮ್ಗೆ ಸ್ವಲ್ಪ ಒಳ್ಳೆ ಬೆಳೆ ಸರ್, ಒಳ್ಳೆ ಬೆಳೆ ಲಾಭ ತಂದುಕೊಟ್ಟಿದೆ. ಇನ್ನ ನನಗೆ ಇನ್ನು ಒಳ್ಳೆ ಬೆಳೆ ಆಗ್ಬೇಕಾಗಿತ್ತಂದ್ರೆ ನನ್ನ ಹತ್ರ ನೀರಿದ್ರೆ ಇನ್ನ ಒಳ್ಳೆ ಬೆಳೆ ಆಗಿರೋದು. ನೀರಿನ ಕೊರತೆ ಆಗಿರೋದ್ರಿಂದ ನಮ್ಮ ಪಕ್ಕದಾಗ ಅರ್ಶನಗುಂಡಿ ಅವರು ಸಿದ್ದಣ್ಣರು 3 ವರ್ಷ ತನಕ ಆದ್ರೂ ಕಟಿಂಗ್ ಮಾಡಿ ಇನ್ನ ಗಿಡ ತೆಗೆದಿಲ್ಲ. ಅಂದ್ರೆ ನಾವು ನಾಟಿ ಮಾಡಿದ ನಂತರ 1-2 ವರ್ಷ 3 ವರ್ಷದವರೆಗೂ ಬೆಳೆ ತಗೊಂತಾ ಇರ್ಬೋದು? ಜೋಟಿ ಕಟಿಂಗ್ ವರೆಗೂ ಅಂತ ಮ್ಯಾಲ ಇರ್ತತಲ್ಲ ಅಲ್ಲಿ ಈ ಕೈಯಾಗಲಿಂದ ಜೋಟಿ ಕಟಿಂಗ್ ವರೆಗೆ ಅವ್ರು ಕೇಳ್ತಾರೆ ಸರ್. ನಿರ್ವಹಣೆ ಚೆನ್ನಾಗಿ ಮಾಡಿದಂಗಷ್ಟು ಲಾಭ ಬರ್ತದೆ. ಇದು ಒಂದ್ಸರಿ ಹಾಕ್ಬಿಟ್ರೆ ಏನ್ ಸರ್ ಅಂದ್ರೆ, ನೀನು ತಿಂಗಳ ಒಂದು 50 ಸಾವಿರ ಬರಲಿ, ಒಂದು ವರ್ಷಕ್ಕೆ 5 ಲಕ್ಷ ಬಂತು, 3 ವರ್ಷ ಇದ್ರೆ ನಿನ್ ಏನು ಖರ್ಚು ವೆಚ್ಚ ಜಾಸ್ತಿ ಇರಲ್ಲ. ಮುಂದಿನ ಬೇರೆ ಏನ್ ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರ? ಇವಾಗ ಅಡಿಕೆನ ಹೆಚ್ಚು ಹೆಚ್ಚು ಮಾಡ್ಬೇಕಂತಿದ್ರು ಸರ್, ಎದುರು ಬಿಡದಾರ ರೈತರು ಅಲ್ಲೇ ಎದುರೋದೇನ್ ಪರಿಸ್ಥಿತಿ ಬೇಕಾಗಿಲ್ಲ, ಅಷ್ಟು ಲಾಸ್ ಆಗ್ತಾ ಬರ್ತಾ ಇದೆ. ಇವಾಗ ಒಂದ್ ಕಡೆ ಭಾಗ ಹೋದ್ರೆ ಒಂದ್ ಕಡೆ ಹೋಗ್ತಿರ್ತತಿ. ಇವಾಗ ಈರುಳ್ಳಿ ನಮ್ಮೂರ ಜಾಸ್ತಿ ಹಾಕಿರ ಅಂತೇನು ಬೇರೆ ಊರಾಗೆ ಹಾಕಕ್ ಹೋಗಲ್ಲ. ಹಂಗೆ ಅನುಭವ ಹಾಕ್ಯಂತ ಹೋಗೋದ್ರೆ ಏನು ಎದ್ರ ಪದರಿಸ್ತಿ ಅಂತ ಹೇಳಿರಲ್ಲ. ಯಾಕೆ ಸರ್ ಅಂದ್ರೆ ಇವತ್ತು ಒಬ್ರು ಗುಟ್ಕ ತಿಂತಿದ್ರು, ಇವತ್ತು 100 ಜನ ಗುಟ್ಕ ತಿಂತಿರೋದ್ರಿಂದ ಅಡಿಕೆ ಎಷ್ಟು ಬಂದ್ರು ಹೋಗ್ತೈತೆ, ಬೇರೆ ಕಡೆ ರಾಜ್ಯಗಳಿಗೆ ಹೋಗತ್ತೆ, ಅಲ್ಲಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡ್ತಿರೋದ್ರಿಂದ ಬೇರೆಯವರೆಲ್ಲ ಹೇಳೋದು ಅಡಿಕೆ ಗುಟ್ಕಕ್ಕೆ ಒಂದೇ ಹೋಗ್ತಿರೋದು, ಅದು ಗೊತ್ತಿರೋದು 95% ಗುಟ್ಕಕ್ಕೆ ಒಂದೇ ಮೇಲೆ ಡಿಪೆಂಡ್ ಅಪ್ ಆಗಿರೋದು. ಅಷ್ಟು ಬೇಗ ಏನು ಇದಾಗಲ್ಲ ಅಂತ ನಮ್ಮ ಅನಿಸಿಕೆ. ನೀರು ಚೆನ್ನಾಗಿದ್ದು ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಲಾಭದಾಯಕ ಸರ್. ಯಾಕಂದ್ರೆ ಒಂದು ನೀನು ಏನ್ ಕುಸ್ತಿ ಬಿದ್ದು ಬೆಳೀತಿ ಅಂದ್ರೆ ಒಂದು 3-4 ಲಕ್ಷ ಯಾವ ಬೆಳೆಗೂ ಬೇಕಾಗಲ್ಲ ಸರ್. ಇದ್ರ ನೀನು ನೆಮ್ಮದಿಯಾಗಿ ನೀನು ಏನು ಮಾಡಂಗಿಲ್ಲಲ್ಲ, ಅದರಿಂದ ಅಡಿಕೆ ಮೇಲೆ ಜಾಸ್ತಿ ಜನ ಹೋಗ್ತಿರೋದು ಸರ್. ಈಗ ನೋಡಿದ್ರೆಲ್ಲ ನಿಮ್ಮಷ್ಟು ಆಸಕ್ತಿಯಿಂದ ಕೃಷಿ ಮಾಡೋದಿಲ್ಲ ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಆಸಕ್ತಿಯಿಂದ ಅಂದ್ರೆ ಈ ಲೇಬರ್ ಪ್ರಾಬ್ಲಮ್ಮು ಇದು ವ್ಯವಸಾಯದಾಗ ಅಂದ್ರೆ ಸರ್ ಬೇಜಾರಾಗ್ಬಾರ್ದು. ಇವಾಗ ನೀನು ಹೊಲ್ದಕ್ಕೆ ಹೋಗಿ ಬರೀ ಹತ್ತೆ ಗಿಡ ಕಿತ್ತಾಕ್ಬಾ, ಅದ್ರ ಬೇರೆ ಆಸಕ್ತಿ ಇರ್ಬೇಕಷ್ಟೆ. ಕೃಷಿ ಇವತ್ತು ಮಾಡೋದು ನಾಳೆ ಮಾಡೋದಂದ್ರೆ ಕೆಟ್ಟೋಗತ್ತೆ. ಅವತ್ತಿನ ಎಷ್ಟಾಗಿ ನಮ್ದು ಏನು ಇವಾಗ ಇವಾಗ ನಾನು ಮಾಡಿದ್ದೆಲ್ಲ ಹಂಗೆ ಇವ್ ಮಾಡಿದಟ್ಟಿಗೆ ನಮ್ದು ಒಳ್ಳೆ ಬೆಳೆ ಬಂತಂತೆನ್ನೆಲ್ಲ ನಮ್ಮ ಕೈಲಿ ಆದಷ್ಟು ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕು. ಇವಾಗ ಔಷಧಿ ಹೊಡಿಬೇಕಂದ್ರೆ ಏನು ಬಿಡತ್ಲಗಂತ ಇನ್ನೊಂದು 3-4 ದಿನ ಬಿಟ್ಟು ಹೊಡೆದ್ರೆ ಹುಳ ತಿಂದ ಮೇಲೆ ಹೊಡೆದ್ರೆ ನಮ್ಗೆ ಏನು ಉಪಯೋಗ ಆಗಲ್ಲ. ಅವತ್ತಿನ ಕೆಲಸ ಮಾಡ್ಬೋದು. ಮನೆಯಲ್ಲಿ ಎಷ್ಟು ಜನ ಇದ್ರೆ ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ? ನಾವೊಂದು 4 ಜನ ಇದೀವಿ ಸರ್. ನಮ್ಮ ಮನೆಗೆ ಯಾರು ಹೆಣ್ಮಕ್ಳು ವ್ಯವಸಾಯ ಬಂದ್ ಮಾಡಲ್ಲ, ಅವರು ಮನೆಯಲ್ಲಿ ಮುದ್ದೆ ಮಾಡಿಕೊಡ್ತಾರೆ. ಇವಾಗ ಏನು ಸರ್ ಯಾರು ಕೆಲಸ ಮಾಡೋಕ್ಕಾಗ್ತಿಲ್ಲ, ಎಲ್ಲ ಲೇಬರ್ ಇರೋದ್ರಿಂದ ನಾವು ಸಣ್ಣ ಪುಟ್ಟ ಬೆಳೆ ಬೆಳೀತೇ ಇಲ್ಲಲ್ಲ, ಅದರಿಂದ ನಮಗೇನು ಏನು ಅಂತ ಸಮಸ್ಯೆ ಆಗ್ತಿಲ್ಲ. ಲೇಬರ್ ಅಂದರೆ ಎಲ್ಲ ಊರಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಭಾಳ ಐತೆ, ನಿಮ್ಮ ಕಡೆ ಏನು ಆ ಥರ ಸಮಸ್ಯೆ ಇಲ್ವ? ಐ ಸರ್, ನಾವು ಇವಾಗ 4 ನೇಟಿ ಕಡೆಯಿಂದೆಲ್ಲ ತರ್ತಾರೆ, 300 ರೂಪಾಯಿ ಕೂಲಿ, ಅವ್ರಿಗೆ 100 ರೂಪಾಯಿ ಆಟ ಮಾಡಿ 400 ರೂಪಾಯಿ ಬಿದ್ದರು. ಅದೇ ಬೆಂಗಳೂರಲ್ಲಿ ಹೋದ್ರೆ 400 ರೂಪಾಯಿ ಒಳ್ಳೆ ಕೆಲಸ ಮಾಡ್ತಾರೆ, 8 ಅವರ್ ಡ್ಯೂಟಿ ಮಾಡ್ತಾರೆ, ನಮ್ಮಲ್ಲಿ 4 ಅವರ್ ಡ್ಯೂಟಿ ಮಾಡಿ 400 ರೂಪಾಯಿ ತಗೊಂಡು ಹೋಗ್ತಾರೆ. 400 ರೂಪಾಯಿ ತಗೊಂಡು ಹೋಗ್ತಾರೆ, ರೈತರ ಬದುಕಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ. ಅದೇ ಕೆಲಸ ಇಲ್ಲಿ ದುರ್ಗ್ ಬಂದು ಬೆಳಿಗ್ಗೆ 8 ಗಂಟೆಗೆ ಬಿಟ್ಟನು, ರಾತ್ರಿ 8 ಗಂಟೆಗೆ ಬರ್ತಾನೆ, 400 ರೂಪಾಯಿ ಕೂಲಿ ದುಡಿದಕ್ಕೆ ಬಂದೆ ಅಂತಾರೆ. ನಮ್ಮಲ್ಲಿ 300 ರೂಪಾಯಿ ಕೊಟ್ಟರು ಕಮ್ಮಿ ಅಂತಾರೆ, 7 ಗಂಟೆಗೆ ಬರ್ತಾನೆ, 12 ಗಂಟೆಗೆ ಮನೆಗೆ ಬರ್ತಾನೆ, ಮುದ್ದೆ ಕೊಡ್ತೀವಿ ಮತ್ತೆ ಹೊಲ ಕರ್ಕೊಂಡ್ ಬರ್ಬೇಕು, ಮೊದ್ಲ ನಡ್ಕೊಂಡ್ ಬರೋ ನಡ್ಕೊಂಡ್ ಬರೋರು. ಇವಾಗ ಪ್ರತಿಯೊಬ್ಬದು ವೆಹಿಕಲ್ಸ್ ಮೇಲೆ ಡಿಪೆಂಡ್ ಅಪ್ ಮೇಲಾಗಿದೆ. ಇದು ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ಸಂತೋಷ ಆಗಿದೆ, ಸಂತೋಷವಾಗಿದ್ರೆ. ಇವಾಗ ನೋಡ್ರಿ ಸರ್, ಅದನ್ನ ನಾವು ಕಾರ್ ತಗೊಂಡು ಓಡಾಡ್ಬೇಕಂತೇನಿಲ್ಲ, ನಮ್ಮಲ್ಲಿ ಇವಾಗ ಊಟ ಮಾಡ್ತೀವಿ ಅಂತ ನೆಮ್ಮದಿ ಇರ್ಬೇಕು ಸರ್. ಇವಾಗ ನಮ್ದು ಕೃಷಿಯಲ್ಲಿ ಅದನ್ನು ನಾವು ಸಾಧನೆ ಮಾಡ್ಬೇಕು. ಇವಾಗ ನಮ್ಗೆ ಆಸೆ ಇತ್ತು ಅಂತೇಳಿ ಇವಾಗ ಪಪ್ಪಾಯಿ 50 ರೂಪಾಯಿ ಕೆಜಿ ಸಿಗಂದ್ರೆ ಅದನ್ನ ತಗೊಂಡು ನಾವು ಯೋಚನೆ ಮಾಡ್ಬೇಕಲ್ಲ. ಅದರಿಂದ ನಮ್ಗೆ ಇವಾಗ ನಮ್ದೆಲ್ಲ ಬೆಳೆದದ್ದೆಲ್ಲ 100 ರೂಪಾಯಿ ಕೆಜಿ ಹೋಗ್ಲಿ ಅಂದ್ರೆ ಆಗಲ್ಲ ಸರ್, ನಮ್ದು ಎಷ್ಟು ಅದು ದೇವ್ರ ಕೊಷ್ಟು ಇದಾಗಬೇಕು. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ನಮ್ಮ ಫೋನ್ ನಂಬರ್ ಇದೆ 7019762560. ರೈತ ಬಂದವರೇ, ಚಿಕ್ಕೊಂಡನಹಳ್ಳಿಯ ಪ್ರಗತಿಪರ ಕೃಷಿಕರಾದ KN ವಿಶ್ವನಾಥ್ ಅವರ ಮೊಬೈಲ್ ಸಂಖ್ಯೆ ನಾನು ಮೊತ್ತಮ್ಮೆ ಹೇಳ್ತೇನೆ, 7019762560. ಬಹಳ ಸಂತೋಷ ವಿಶ್ವನಾಥ್ ಅವರೇ, ಇದುವರೆಗೂ ನಿಮ್ಮ ಈ ಕೃಷಿಯಲ್ಲಿ ಅಡಿಕೆ, ಪಪ್ಪಾಯ, ಮೆಕ್ಕೆಜೋಳ, ಕಡಲೆ ಈ ಥರದ ಬೆಳೆಗಳ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಪಪ್ಪಾಯ ಕೃಷಿ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿಯ ಕೃಷಿಕ KN ವಿಶ್ವನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಈಗ ಹವಾಮಾನ ವರದಿ. ನೈಋತ್ಯ ಮಾನ್ಸೂನ್ ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡು ಮೇಲೆ ಸಕ್ರಿಯವಾಗಿತ್ತು ಮತ್ತು ಉತ್ತರ ಒಳನಾಡಿನ ಮೇಲೆ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಬಹುತೇಕ ಕಡೆಗಳಲ್ಲಿ, ದಕ್ಷಿಣ ಒಳನಾಡಿನ ಹಲವು ಕಡೆಗಳಲ್ಲಿ ಮಳೆಯಾಗಿದೆ ಮತ್ತು ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ಆಕಾಶ, ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 27 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಆಗಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 2272 ರೂಪಾಯಿಗಳು. ಹತ್ತಿ 6369 6856. ಜೋಳ ಪ್ರತಿ ಕ್ವಿಂಟಾಲ್ಗೆ 2422 2810 ರೂಪಾಯಿಗಳು. ಮೆಕ್ಕೆಜೋಳ 2169 2428 ರೂಪಾಯಿಗಳು.